ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯಲ್ಲಿ ಉತ್ತಮ ಕೃಷಿ ಪದ್ಧತಿಗಳ ಅಳವಡಿಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆ ಪ್ರಮುಖವಾಗಿ ಅಡಿಕೆಯನ್ನು ಬೆಳೆಯುವಂತಹ ಪ್ರಮುಖವಾದಂತಹ ಒಂದು ಜಿಲ್ಲೆ. ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ಅಡಿಕೆ ಬೆಳೆಯನ್ನು ಬೆಳೆಯಲಾಗುತ್ತೆ. ಸಾಂಪ್ರದಾಯಿಕವಾಗಿಯೂ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಅಡಿಕೆ ಬೆಳೆಯನ್ನು ಬೆಳೆಯಲಾಗ್ತಾ ಇತ್ತು. ಈಗ ಇದರ ವಿಸ್ತರಣೆ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾ ಇದೆ. ಹೆಚ್ಚೆಚ್ಚು ಕೃಷಿಕರು ಅಡಿಕೆ ಬೆಳೆಯತ್ತ ಮಾರು ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಅಡಿಕೆಯಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳು ನಾವು ಅಲ್ಲಿ ಗಮನಿಸ್ತಾ ಇರ್ತೀವಿ. ನಿರೀಕ್ಷಿತವಾದಂಥ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಅಡಿಕೆಯೂ ಕೂಡ ಒಂದು ರೀತಿ ನಿರ್ಲಕ್ಷಿತ ಬೆಳೆ ಅಂಥೇಳಿ ಇತ್ತೀಚಿನ ದಿವಸಗಳಲ್ಲಿ ಗೋಚರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ಉತ್ತಮ ಕೃಷಿ ಪದ್ಧತಿಗಳನ್ನು ಅಡಿಕೆಯಲ್ಲಿ ನಾವು ಅಳವಡಿಕೆಯನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಉತ್ತಮ ಇಳುವರಿಯನ್ನು ಮತ್ತು ಪ್ರಯೋಜನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರ್ಯಕರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ನಟರಾಜ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಅಡಿಕೆ ಪ್ರಾಮುಖ್ಯತೆಯ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ಅಡಿಕೆ ಭಾರತದ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಭಾರತವು ಅಡಿಕೆ ಉತ್ಪಾದಿಸೋ ಪ್ರಮುಖ ದೇಶ. ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ಅಡಿಕೆ ಬೆಳೆಯೋ ಮುಂಚೂಣಿ ರಾಜ್ಯ ಆಗಿದೆ. ಈಗ ಅಡಿಕೆಯನ್ನು ಸಾಮಾನ್ಯವಾಗಿ ವೀಳ್ಯದೆಲೆಯೊಂದಿಗೆ ಅಥವಾ ಹಾಗೆಯೇ ಅಥವಾ ಸುಪಾರಿ ರೂಪದಲ್ಲಿ ಅಗೆಯೋದಕ್ಕೆ ಸಾಮಾನ್ಯವಾಗಿ ನಾವೆಲ್ಲ ಉಪಯೋಗಿಸೋದನ್ನು ಎಲ್ಲರೂ ನೋಡಿರ್ತಾರೆ, ಎಲ್ರಿಗೂ ಗೊತ್ತಿದೆ ಈ ವಿಷಯ. ಅಮೇರಿಕಾ, ಯುನೈಟೆಡ್ ಕಿಂಗ್ಡಮ್, ಈ ಜಾಗದಲ್ಲಿ ನೆಲೆಸಿರುವಂತಹ ಭಾರತೀಯರು ಕೂಡ ಅಡಿಕೆಯನ್ನು ಆಮದು ಮಾಡಿಕೊಂಡು ಉಪಯೋಗಿಸ್ತಾರೆ. ಅಷ್ಟೇ ಅಲ್ಲದೆ ಮ್ಯಾನ್ಮಾರ್, ಶ್ರೀಲಂಕಾ, ಮಲೇಷಿಯಾ, ವಿಯೆಟ್ನಾಂ, ಮಾಲ್ಡೀವ್ಸ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಚೀನಾ ಮತ್ತು ಭೂತಾನ್ ಇತ್ಯಾದಿ ದೇಶಗಳಲ್ಲಿ ಈ ಅಡಿಕೆ ಅಗೆಯುವ ಅಭ್ಯಾಸ ವಾಡಿಕೆಯಲ್ಲಿದೆ. ಈ ದೇಶಗಳು ಅಡಿಕೆಯನ್ನು ನಮ್ಮ ದೇಶದಿಂದ ಆಮದು ಮಾಡ್ಕೋತವೆ. ಅಡಿಕೆ ಎಲೆಗಳನ್ನು ಉಪಯೋಗಿಸಿ ಹಾಳೆ ತಯಾರಿಸ್ತಾರೆ. ಹಾಳೆ ತಯಾರಿಸಿ ಅದರಿಂದ ವಿವಿಧ ಗಾತ್ರದ ಅಡಿಕೆ ತಟ್ಟೆಗಳನ್ನು ಮಾಡ್ತಾರೆ. ಇದು ಒಂದು ದೊಡ್ಡ ಉದ್ಯಮವಾಗಿ ಗುರುತಿಸಿಕೊಂಡಿದೆ. ಇತ್ತೀಚೆಗೆ ನಿವೇದನ್ ನೆಂಪೆಯವರು, ಇವರು ಶಿವಮೊಗ್ಗದವರು, ವಿವಿಧ ಸ್ವಾದಗಳಲ್ಲಿ ಅಡಿಕೆ ಚಹಾವನ್ನು ಮಾರುಕಟ್ಟೆಗೆ ಪರಿಚಯ ಮಾಡಿ ಜನಪ್ರಿಯಗೊಳಿಸಿದ್ದಾರೆ. ಮುಂದುವರೆದು ಉದರ ಸಂಬಂಧಿ ಸಮಸ್ಯೆಗಳಿಗೆ ಮತ್ತು ಬಾಯಿ ವಾಸನೆಗೆ ಅಡಿಕೆಯನ್ನು ಔಷಧಿಯಾಗಿಯೂ ಉಪಯೋಗಿಸುತ್ತಾರೆ. ಅಡಿಕೆ ಮರಗಳಿಂದ ಮನೆಗಳ ಛಾವಣಿಗಳನ್ನು ಹಾಕುವುದನ್ನು ನೋಡಿದ್ದೇವೆ. ಹಾಗೆಯೇ ಅಡಿಕೆಯನ್ನು ಬಣ್ಣ ತಯಾರು ಮಾಡಲು ಮತ್ತು ಚರ್ಮದ ಕಾರ್ಖಾನೆಗಳಲ್ಲಿಯೂ ಉಪಯೋಗಿಸುತ್ತಾರೆ. ಜೊತೆಗೆ ಅಡಿಕೆ ಸಿಪ್ಪೆಯನ್ನು ಈ ನಡುವೆ ಕಾಂಕ್ರೀಟ್ ರಸ್ತೆಗಳ ಮೇಲೆ ತೇವಾಂಶ ಕಾಪಾಡೋದಕ್ಕೆ ಉಪಯೋಗಿಸ್ತಾ ಇರೋದನ್ನು ನಮ್ಮೆಲ್ಲರ ಗಮನಕ್ಕೆ ಅದು ಬಂದಿರುತ್ತೆ. ಮತ್ತು ಅಡಿಕೆ ಸಿಪ್ಪೆಯನ್ನು ಗೊಬ್ಬರ ಮಾಡುವ ನೂತನ ತಂತ್ರಜ್ಞಾನಗಳು ಕೂಡ ಬಂದಿದ್ದಾವೆ. ಹಲವಾರು ರೈತರು ಈ ಸಿಪ್ಪೆಯನ್ನು ಗೊಬ್ಬರವಾಗಿ ಕೂಡ ಉಪಯೋಗಿಸ್ತಾ ಇದ್ದಾರೆ. ಜೊತೆಗೆ ಅಡಿಕೆಗೆ ಸಾಂಪ್ರದಾಯಿಕವಾಗಿ ನಮ್ಮ ದೇಶದಲ್ಲಿ ಉನ್ನತ ಸ್ಥಾನವನ್ನು ನೀಡಲಾಗಿದ್ದು ವಿವಿಧ ಕಾರ್ಯಗಳಲ್ಲಿ, ಪೂಜಾ ವಿಧಾನಗಳಲ್ಲಿ ಅಡಿಕೆ ವೀಳ್ಯದೆಲೆ ಇರಲೇಬೇಕಾಗಿರುತ್ತೆ. ಹಾಗೆಯೇ ಶುಭ ಕಾರ್ಯಗಳಲ್ಲಿ, ಮದುವೆ, ಜಾತ್ರೆ, ಮಹೋತ್ಸವಗಳಲ್ಲಿ ಅಡಿಕೆಯ ಹೂಗೊಂಚಲು ಶುಭ ಸೂಚಕವಾಗಿ ಬಳಸ್ತೇವೆ. ಹೀಗೆ ಅಡಿಕೆ ನಮ್ಮ ಸಂಪ್ರದಾಯದಲ್ಲಿ ಹಾಸುಹೊಕ್ಕಾಗಿದೆ. ಈ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಅಡಿಕೆ ಬೆಳೆಯ ವಿಸ್ತೀರ್ಣ ಬಹಳ ಹೆಚ್ಚಾಗ್ತಾ ಇದೆ. ಹೀಗೆ ಹೆಚ್ಚಾಗಲಿಕ್ಕೆ ಏನು ಕಾರಣ ಅಂತೀರಿ? ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಅಡಿಕೆ ಬೆಳೆಯ ವಿಸ್ತೀರ್ಣ ಬಹಳ ಹೆಚ್ಚಾಗಿದೆ. ಉದಾಹರಣೆಗೆ ತಗೊಂಡ್ರೆ 2014-15 2,18,000 ಹೆಕ್ಟೇರ್ಗಳಿಷ್ಟಿದ್ದ ವಿಸ್ತೀರ್ಣ 2023-24 6,76,950 ಹೆಕ್ಟೇರ್, ಅಂದರೆ ಸರಿಸುಮಾರು 3 ಪಟ್ಟು ಹೆಚ್ಚಾಗಿದೆ. ಇದು ದಿನೇ ದಿನೇ ಇನ್ನೂ ಹೆಚ್ಚಾಗ್ತಾನೇ ಇದೆ. ಈ ಬೆಳವಣಿಗೆಗೆ ವಿವಿಧ ಕಾರಣಗಳಿವೆ. ಅವುಗಳಲ್ಲಿ ಹಲವನ್ನು ಹೆಸರಿಸುವುದಾದರೆ, ಇತರೆ ಬೆಳೆಗಳನ್ನು ಬೆಳೆಯುವುದಕ್ಕೆ ತಗಲುವ ಖರ್ಚು ವೆಚ್ಚಗಳ ಹಿನ್ನೆಲೆಯಲ್ಲಿ ಅನೇಕ ರೈತರು ಅಡಿಕೆಯ ಕಡೆಗೆ ಮುಖ ಮಾಡುತ್ತಿದ್ದಾರೆ ಎಂದು ಹೇಳಬಹುದು. ಹಾಗೆಯೇ ಕೂಲಿ ಕಾರ್ಮಿಕರ ಅಲಭ್ಯತೆ ಮತ್ತು ಅವರಿಗೆ ಬರುವ ಖರ್ಚು, ಅಡಿಕೆ ಬೇಸಾಯದಿಂದ ದೊರೆಯುವ ಸ್ಥಿರವಾದ ಆದಾಯ, ವಿವಿಧ ವಾತಾವರಣಕ್ಕೆ ಸೂಕ್ತವಾದಂತಹ ತಳಿಗಳ ಲಭ್ಯತೆ ಮತ್ತು ಬೋರ್ವೆಲ್ ನೀರಿನ ಲಭ್ಯತೆಯಿಂದಾಗಿ ಅನೇಕ ಅಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಅಡಿಕೆ ಇತ್ತೀಚೆಗೆ ಬೆಳೆಯಲಾಗುತ್ತಿದೆ. ಅಡಿಕೆ ಬೇಸಾಯದಲ್ಲಿ ನೂತನ ತಂತ್ರಜ್ಞಾನಗಳು ಬಂದಿದ್ದು ಹನಿ ನೀರಾವರಿ, ರಸಾವರಿ, ಸಾವಯವ ಪದ್ಧತಿಗಳು, ಶೂನ್ಯ ಉಳುಮೆ ಪದ್ಧತಿಗಳು, ನೈಸರ್ಗಿಕ ಪದ್ಧತಿಗಳು, ಹೀಗೆ ವಿವಿಧ ಕಡಿಮೆ ಖರ್ಚಿನ ಅಥವಾ ಕಡಿಮೆ ಪರಿಶ್ರಮದ ಸಾಗುವಳಿ ಪದ್ಧತಿಗಳು ವಿವಿಧ ಮಾಧ್ಯಮಗಳ ಮೂಲಕ ರೈತರಿಗೆ ತಲುಪುತ್ತಿದ್ದು ರೈತರು ಆಕರ್ಷಿತರಾಗುತ್ತಿದ್ದಾರೆ. ಮುಂದುವರಿದು ಅಡಿಕೆ ಬಹುವಾರ್ಷಿಕ ಬೆಳೆ ಎಂಬ ನಿರಾಳತೆ, ವಿವಿಧ ಯಂತ್ರೋಪಕರಣಗಳ ಲಭ್ಯತೆ, ಒಳ್ಳೆಯ ಮಾರುಕಟ್ಟೆ ಮತ್ತು ಬೇಡಿಕೆ, ಸುಲಭವಾಗಿ ದಾಸ್ತಾನು ಮಾಡಬಹುದಾದಂಥ ಬೆಳೆ, ರಫ್ತು ಮಾಡಬಹುದಾದಂಥ ಬೆಳೆ, ಹೀಗೆ ಅನೇಕ ಕಾರಣಗಳಿಂದ ಅಡಿಕೆ ಈಗ ಕರ್ನಾಟಕದ ಮನೆ ಮಾತಾಗಿದೆ. ತಾವು ಹೇಳಿದಾಗೆ ಈ ಅಡಿಕೆ ಬಹು ಬೇಡಿಕೆಯ ಬೆಳೆಯಾಗಿದೆ. ಈ ಹಿನ್ನೆಲೆಯಲ್ಲಿಯೇ ನಮ್ಮ ಕೃಷಿಕರಿಗೆ ಅನುಕೂಲ ಮಾಡತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಂದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಅಡಿಕೆ ಬೆಳೆಗಾರರಿಗೆ ಅಡಿಕೆಯಲ್ಲಿ ಉತ್ತಮ ಕೃಷಿ ಪದ್ಧತಿಗಳು ಏನೇನು ಇರುತ್ತವೆ ಅಂತ ಹೇಳಿ ಒಂದಷ್ಟು ತಿಳಿಸ್ಕೊಡ್ತೀರಾ? ಖಂಡಿತವಾಗಿ. ಉತ್ತಮ ಕೃಷಿ ಪದ್ಧತಿಗಳೆಂದರೆ, ಅಡಿಕೆ ಬೆಳೆ ಬೆಳೆಯಲು ಸೂಕ್ತವಾದ ಮಣ್ಣು ಮತ್ತು ಹವಾಗುಣ, ತಳಿಗಳ ಆಯ್ಕೆ, ಸಸಿಗಳನ್ನು ಬೆಳೆಸುವ ವಿಧಾನ ಮತ್ತು ಆಯ್ಕೆ, ಸಸಿಗಳನ್ನು ನೆಡುವ ಸಮಯ ಮತ್ತು ವಿಧಾನ, ನೆರಳು ನೀಡುವುದು, ಪೋಷಕಾಂಶಗಳ ನಿರ್ವಹಣೆ, ಪೋಷಕಾಂಶಗಳನ್ನು ನೀಡುವ ಸಮಯ ಮತ್ತು ವಿಧಾನ, ಸಾವಯವ ವಸ್ತುಗಳ ಪುನರ್ಬಳಕೆ, ನೀರಿನ ನಿರ್ವಹಣೆ, ರಸಾವರಿ ಪದ್ಧತಿ, ಬಸಿಗಾಲುವೆಗಳ ಮಹತ್ವ, ಕಳೆ ನಿರ್ವಹಣೆ, ಹೊದಿಕೆ ಬೆಳೆಗಳು, ಮಿಶ್ರ ಬೆಳೆಗಳು, ಅತಿಸಾಂದ್ರ ಬಹುಬೆಳೆ ಪದ್ಧತಿ, ಸಸ್ಯ ಸಂರಕ್ಷಣೆ ಹಾಗೂ ಕೊಯ್ಲು, ಈ ಎಲ್ಲ ವಿಷಯಗಳನ್ನು ತಿಳಿದುಕೋಬೇಕಾಗುತ್ತೆ. ಈ ಎಲ್ಲ ವಿಷಯಗಳ ಕುರಿತು ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ CPCRI ಅಂದರೆ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ, ಇದು ಕಾಸರಗೋಡಿನಲ್ಲಿದೆ, ಈ ಸಂಸ್ಥೆಯು ನೀಡಿರುವ ಸಲಹೆಗಳನ್ನಾಧರಿಸಿ ನಾನು ರೈತರಿಗೆ ಅಡಿಕೆ ಬೇಸಾಯದಲ್ಲಿನ ಉತ್ತಮ ಕೃಷಿ ಪದ್ಧತಿಗಳನ್ನು ತಿಳಿಸಿಕೊಡಲು ಬಯಸುತ್ತಿದ್ದೇನೆ. ತಾವು ಈಗಾಗಲೇ ಹೇಳಿದಾಗೆ ಈ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡು ಇದೇನಿದೆಯೋ, ಇದು ಅಡಿಕೆ ಸಂಶೋಧನೆಗೆ ಹೆಚ್ಚು ಹೆಸರನ್ನ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಯ ಸಲಹೆಗಳನ್ನು ತಿಳಿದುಕೊಳ್ಳುವುದರಿಂದ ರೈತರಿಗೆ ಅನೇಕ ಅನುಕೂಲಗಳು ಲಭಿಸುತ್ತೆ. ಮೊದಲಿಗೆ ಮಣ್ಣು, ಹವಾಗುಣ ಮತ್ತು ತಳಿಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ನೋಡಿ, ಈಗ ಅಡಿಕೆ 14°C ನಿಂದ 36°C ಉಷ್ಣಾಂಶ ಇರೋ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕಿಂತಲೂ ಕಡಿಮೆ ಮತ್ತು ಇದಕ್ಕಿಂತಲೂ ಹೆಚ್ಚು ಉಷ್ಣಾಂಶ ಇರೋ ಪ್ರದೇಶಗಳಲ್ಲಿ ಬೆಳೆದರೂ ಕೂಡ ಅದಕ್ಕೆ ಹಲವಾರು ಸಮಸ್ಯೆಗಳು ಬರುತ್ತೆ. ಇನ್ನು 1,000 ಮೀಟರ್ಗಿಂತ ಎತ್ತರದ ಪ್ರದೇಶದಲ್ಲಿ ಅಡಿಕೆಯನ್ನು ಬೆಳೆಸೋದು ಪ್ರಶಸ್ತವಲ್ಲ. ಅಲ್ಲೂ ಅಷ್ಟೆ, ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಹೊಸ ಹೊಸ ರೀತಿಯ ಸಮಸ್ಯೆಗಳನ್ನು ರೈತರು ನೋಡಬೇಕಾಗುತ್ತೆ. ಇನ್ನು ಧಾರಾಳವಾದ ಮತ್ತು ದೀರ್ಘಕಾಲದ ಮಳೆ ಅಡಿಕೆಗೆ ಬಹಳ ಅವಶ್ಯಕವಾಗಿದೆ. ಆದರೆ ಕಡಿಮೆ ಅವಧಿಯಲ್ಲಿ ಸುರಿಯುವ ಹೆಚ್ಚು ಮಳೆಯಿಂದ, ಅಂದರೆ ಈಗೇನು ಅಸಾಂಪ್ರದಾಯಿಕ ಸ್ಥಳಗಳಲ್ಲಿ ಬೆಳೀತಾ ಇದ್ದಾರಲ್ಲ, ಅಲ್ಲಿ ಮಣ್ಣಿನಲ್ಲಿರುವ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಲವಣಗಳು ನಷ್ಟವಾಗಿಬಿಡ್ತವೆ. ಆಮೇಲೆ ಈಗ ಬದಲಾಗ್ತಿರುವಂತಹ ವಾತಾವರಣದ ಪ್ರಯುಕ್ತ ಕೂಡ ಈ ಸಮಸ್ಯೆ ಉದ್ಭವಿಸಿದೆ. ಮುಂದುವರಿಸ್ತಾ ಹೇಳಬೇಕಂದ್ರೆ, ಹೆಚ್ಚಿನ ಆರ್ದ್ರತೆಯಿಂದ ಕೀಟ ಮತ್ತು ರೋಗಗಳ ಹಾವಳಿ ಕೂಡ ಜಾಸ್ತಿ ಆಗಬಹುದು. ಕರಾವಳಿ ಮತ್ತು ದಕ್ಷಿಣ ಕೇರಳ ಪ್ರದೇಶಗಳಲ್ಲಿ ಗರಸು ಜಂಬು ಮಣ್ಣಿನಲ್ಲಿ ಮತ್ತು ಮೈದಾನ ಪ್ರದೇಶಗಳಲ್ಲಿ ಫಲವತ್ತಾದ ಸೂಸಲು ಜೇಡಿ ಮಣ್ಣಿನಲ್ಲಿ ವಿಶೇಷ ಸ್ಥಳಾಭಿವೃದ್ಧಿ ಮಾಡಿ ಅಡಿಕೆಯನ್ನು ಬೆಳೆಸ್ತಾ ಇದ್ದಾರೆ. ಹೆಚ್ಚು ಜೇಡಿಮಣ್ಣು ಮತ್ತು ಗದ್ದೆ ಪರಿವರ್ತಿತ ಅಡಿಕೆ ತೋಟಗಳಲ್ಲಿ ಮಳೆಗಾಲದಲ್ಲಿ ಏನು ಸಮಸ್ಯೆ ಆಗುತ್ತೆ? ನೀರು ನಿಲ್ಲುತ್ತೆ. ನೀರು ನಿಲ್ಲೋದ್ರಿಂದ ಮಣ್ಣಿನಲ್ಲಿ ಗಾಳಿ ಆಡುವಿಕೆಯ ಅಭಾವ ಆಗುತ್ತೆ. ಈ ಕಾರಣದಿಂದ ಸಣ್ಣ ಬೇರುಗಳು ಬೆಳೆಯೋದನ್ನು ಕಮ್ಮಿ ಆಗುತ್ತೆ. ಈ ಸಣ್ಣ ಬೇರುಗಳ ಅಭಾವದಿಂದ ಪೋಷಕಾಂಶ ಹೀರುವ ಶಕ್ತಿ ಕುಂದುತ್ತೆ. ಈ ಸ್ಥಳಗಳಲ್ಲಿ ಅಡಿಕೆ ಬೆಳೆಸುವುದು ಸೂಕ್ತವಲ್ಲ ಎಂದು ಹೇಳಲಾಗುತ್ತದೆ. ಇನ್ನು ತಳಿಗಳ ಕುರಿತು ಹೇಳಬೇಕಂದ್ರೆ, ವಿವಿಧ ಸಂಕರಣ ತಳಿಗಳು ಲಭ್ಯವಿದ್ದರೂ ಕೂಡ ರೈತರು ಸ್ಥಳೀಯ ತಳಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಕರ್ನಾಟಕಕ್ಕೆ ಶಿಫಾರಸು ಮಾಡಲಾದ ಪ್ರಮುಖ ತಳಿಗಳು ಯಾವಪ್ಪ ಅಂದರೆ, ಮಂಗಳ, ಸುಮಂಗಳ, ಶ್ರೀಮಂಗಳ, ಮೋಹಿತ್ ನಗರ, ಸ್ವರ್ಣಮಂಗಳ, ಮಧುರ ಮಂಗಳ, ನಲ್ ಬರಿ, ಶತಮಂಗಳ ಇತ್ಯಾದಿ. ಕುಬ್ಜ ಅಥವಾ ಗಿಡ್ಡ ತಳಿಗಳೆಂದರೆ VTL AH1, ಮತ್ತು VTLAH 2 1 ಮತ್ತು 2 ಇವೆರಡೂ ಸಂಕರಣ ತಳಿಗಳಾಗಿದ್ದೇವೆ. ಆದರೆ ರೈತರಿಗೆ ಈ ನೂತನ ತಳಿಗಳ ಬಗ್ಗೆ ಅಷ್ಟು ಆಕರ್ಷಣೆ ಇದ್ದಂಗೆ ಕಾಣೋದಿಲ್ಲ. ಅಲ್ಲಿ ಇಲ್ಲಿ ಹಲವಾರು ರೈತರು ಬೆಳೆದು ಬಿಟ್ಟರೆ ಮಾಮೂಲಿಯಾಗಿ ತುಂಬ ರೈತರು ಸ್ಥಳೀಯ ತಳಿಗಳನ್ನೇ ಬಯಸ್ತಾರೆ. ಆ ಹಿನ್ನೆಲೆಯಲ್ಲಿ ಅಡಿಕೆಯ ಕೆಲವು ಸ್ಥಳೀಯ ತಳಿಗಳು ಎಂದರೆ ತೀರ್ಥಹಳ್ಳಿ ಲೋಕಲ್, ದಕ್ಷಿಣ ಕನ್ನಡ ಲೋಕಲ್, ಸಾಗರ, ಹಿರೇಹಳ್ಳಿ ಲೋಕಲ್ ಮತ್ತು ಕ್ಯಾಸನೂರು ಸೀಮೆ ಅಡಿಕೆ ಅಂತ ಇದ್ದಾವೆ. ಇವು ಆಯಾ ಪ್ರದೇಶದ ಸ್ಥಳೀಯ ಪರಿಸರಕ್ಕೆ ಹೊಂದಿಕೊಂಡಿದ್ದು ತೀರ್ಥಹಳ್ಳಿ ಲೋಕಲ್ ಉತ್ತಮ ಗುಣಮಟ್ಟದ ಅಡಿಕೆಗೆ ಹೆಸರುವಾಸಿಯಾಗಿದೆ. ಈ ಸಸಿಗಳನ್ನು ಬೆಳೆಸುವ ವಿಧಾನ ಹೇಗೆ ಮತ್ತು ಆಯ್ಕೆಯ ಜೊತೆಗೆ ಸಸಿಗಳನ್ನು ನೆಡ್ತಕ್ಕಂತಹ ಸಮಯ ಮತ್ತು ವಿಧಾನದ ಕುರಿತು ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಈಗ ನಾವು ಸಸಿಗಳನ್ನು ಬೆಳೆಸೋದಕ್ಕೆ ಕಾಯಿ ಎಂಥ ಮರಗಳಿಂದ ತಗೋಬೇಕು ಅಂದರೆ ಆ ಒಂದು ತಾಯಿ ಮರಗಳು ಶೀಘ್ರ ಇಳುವರಿ ಕೊಡುವಂತಹ ಮರಗಳನ್ನು, ಜೊತೆಗೆ ಉತ್ತಮ ಕಾಯಿ ಕಚ್ಚುವಿಕೆ ಇರುವಂತಹ ಮರಗಳು ಮತ್ತು ಪ್ರಾಯದಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಪ್ರಾಯ ಇರುವಂಥ ಮರಗಳನ್ನು ತಗೋಬೇಕು. ಆ ಮರಗಳಿಂದ ಬೀಜಗಳನ್ನು ತಗೊಂಡು ಆ ಬೀಜಗಳು ಕನಿಷ್ಠ 35 ಗ್ರಾಂ ಅಥವಾ ಅದಕ್ಕಿಂತಲೂ ಅಧಿಕವಾದ ತೂಕ ಹೊಂದಿರಬೇಕು ಮತ್ತು ಪೂರ್ಣವಾಗಿ ಹಣ್ಣಾಗಿರಬೇಕು. ಸೊ ಈ ಥರ ಕಾಯಿಗಳನ್ನು ತೊಟ್ಟಿನ ಮೇಲ್ಭಾಗ ಮೇಲ್ಮುಖವಾಗಿರುವಂತೆ ಹೂಳಬೇಕು ನರ್ಸರಿಯಲ್ಲಿ. 3 ತಿಂಗಳ ನಂತರ ಮೊಳಕೆಗಳನ್ನು 2ನೇ ಹಂತದ ಪಾತಿಗೆ ವರ್ಗಾಯಿಸಬೇಕಾಗುತ್ತೆ. 2ನೇ ಹಂತದ ಪಾತಿ ಮಾಡೋ ಬದಲು ಕವರ್ಗೆ ಹಾಕ್ತೀವಿ ಅಂದರೆ ನೇರವಾಗಿ ಕವರ್ ಕೂಡ ಹಾಕ್ಬೋದು. ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ನಾನು ಮೊದಲೇ ತಿಳಿಸಿದ ಹಲವಾರು ಹೊಸ ತಳಿಗಳು ಯಾರಿಗಾದ್ರೂ ರೈತರಿಗೆ ಬೆಳೀಬೇಕು ಅಂತ ಆಸೆ ಇದ್ದರೆ, ಕುತೂಹಲ ಇದ್ದರೆ, ಅಂತಹ ರೈತರು ಈ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ಹತ್ರ ಕಿಡು ಫಾರ್ಮ್ ಅಂತ ಇದೆ. ಅಲ್ಲಿ ಈ ತಳಿಗಳ 3 ತಿಂಗಳ ಸಸಿಗಳು ಲಭ್ಯ ಇದ್ದಾವೆ. ಸೊ ಅವರು ಅಲ್ಲಿ ಹೋಗಿ ಆ ಸಸಿಗಳನ್ನ ತಗೊಂಡ್ಬಂದು ಕವರ್ಗಳಲ್ಲಿ ಹಾಕಿ ಬೆಳೆಸ್ಕೋಬೋದು, ಪಾಲಿಥಿನ್ ಕವರ್ಗಳಲ್ಲಿ. ಈ ಥರ ಬೆಳೆಸಿರುವಂತಹ ಸಸಿಗಳು 12ರಿಂದ 18 ತಿಂಗಳ ವಯಸ್ಸಿನ ಆರೋಗ್ಯವಂತ 5ಕ್ಕಿಂತ ಹೆಚ್ಚು ಎಲೆಗಳಿರುವಂತಹ ಸಸಿಗಳನ್ನು ಸಮವಾಗಿ ಎತ್ತರವಿರುವಂತಹ ಗಿಡಗಳನ್ನು ನೆಡಲು ಆಯ್ದುಕೊಳ್ಬೇಕು. ಸೊ ಆ ಥರ 5 ಸಸಿಗಳನ್ನು ಮೇ ಜೂನ್ ತಿಂಗಳಲ್ಲಿ ನೆಡಬೇಕು. ನೈಋತ್ಯ ಮಳೆಗಾಲದಲ್ಲಿ ಅಧಿಕ ಮಳೆ ಬರುವಂತಹ ಪ್ರದೇಶಗಳಲ್ಲಿ ಅಂದರೆ ಈಗೇನು ಮುಂಗಾರು ಮುಗಿತಲ್ಲ, ಈ ಸಮಯದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಕೂಡ ನೆಡಬಹುದು. ಸಸಿಗಳನ್ನು ಮಣ್ಣಿನ ಗುಣಕ್ಕೆ ತಕ್ಕಂತೆ 9x9 ಅಡಿ ಅಂತರದಲ್ಲಿ 2-3 ಘನ ಅಡಿಗಳ ಹೊಂಡಗಳಲ್ಲಿ ಮೇಲ್ಮಣ್ಣು, ಗೊಬ್ಬರ ಮತ್ತು ಮರಳನ್ನು ಅರ್ಧದಷ್ಟು ತುಂಬಿಸಿ ಪಾತಿಯ ಮಧ್ಯದಲ್ಲಿ ನೆಡಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ರೈತರು ಇನ್ನೂ ಕಡಿಮೆ ಅಂತರದಲ್ಲಿ ಬೆಳೆಯೋದನ್ನು ನೋಡ್ತಿದ್ದೀವಿ. ಈ ಪದ್ಧತಿಯಲ್ಲಿ ಹೆಚ್ಚು ಸಸಿಗಳನ್ನು ನಾವು ಎಕರೆವಾರು ಹಾಕಿದ್ರೂ ಕೂಡ ಮುಂದೆ ಬೇರೆ ಬೇರೆ ರೀತಿ ವ್ಯವಸಾಯದಲ್ಲಿ ಸಮಸ್ಯೆಗಳಾಗ್ತವೆ, ಜೊತೆಗೆ ಸ್ವಲ್ಪ ರೋಗ ಕೀಟನು ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಶಿಫಾರಿತ ಅಂತರ ಅಂದರೆ 9x9 ಅಡಿ. ಪ್ರಖರ ಸೂರ್ಯನ ಬಿಸಿಲಿನಿಂದ ಉಂಟಾಗುವಂತಹ ಹಾನಿಯನ್ನು ಕಡಿಮೆಗೊಳಿಸೋದಕ್ಕೆ ದಕ್ಷಿಣದಿಂದ ಪಶ್ಚಿಮಕ್ಕೆ ಅಭಿಮುಖವಾಗಿ 35 ಡಿಗ್ರಿ ಕೋನದಲ್ಲಿ ನೈಋತ್ಯ ಈಶಾನ್ಯ ದಿಕ್ಕಿನಲ್ಲಿ ಸಾಲುಗಳನ್ನು ಮಾಡಬೇಕೆಂಬ ಸಲಹೆ ಇದೆ. ಇದು ಬಹಳ ಹಳೆ ಸಲಹೆ, ಆದರೆ ಇದನ್ನು ಅನುಸರಿಸುತ್ತಿರೋ ರೈತರು ಬಹಳ ಕಡಿಮೆ. ನಾವಂತೂ ಎಲ್ಲೂ ನೋಡೇ ಇಲ್ಲ, ಅಪರೂಪಕ್ಕೆ ಅಲ್ಲಿ ಇಲ್ಲಿ ಇದನ್ನು ಅನುಸರಿಸ್ತಾರೆ. ಈ ಥರ ಅನುಸರಿಸಿದ್ದೇ ಆದಲ್ಲಿ ಪ್ರಖರ ಬಿಸಿಲಿನಿಂದ ಏನು ಸಮಸ್ಯೆ ಆಗುತ್ತೆ ಅದನ್ನು ಆದಷ್ಟು ಕಡಿಮೆ ಮಾಡ್ಕೋಬೋದು. ಆರಂಭದ ದಿವಸಗಳಲ್ಲಿ ಅಡಿಕೆಗೆ ನೆರಳಿನ ಅಗತ್ಯ ಇದೆ ಅನ್ನುವಂತಹ ಮಾತುಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ಅಡಿಕೆಗೆ ನೆರಳನ್ನು ನೀಡತಕ್ಕಂಥದ್ದು, ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು, ಪೋಷಕಾಂಶಗಳನ್ನು ನೀಡುವ ಸಮಯ ಮತ್ತು ಅದರ ವಿಧಾನ, ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ನಿಜ ಸರ್. ಸೊ ನೀವು ಹೇಳಿದಾಗೆ ಸಸಿಗಳನ್ನು ನೆಟ್ಟಾಗ ಬಾಳೆಯನ್ನು ಅಂತರ ಬೆಳೆಯಾಗಿ ಬೆಳೆಸುವುದರಿಂದ ಅಡಿಕೆ ಗಿಡಗಳಿಗೆ ನೆರಳು ಮತ್ತು ರೈತರಿಗೆ ಆದಾಯ ಕೂಡ ದೊರೆಯುತ್ತೆ. ಇದು ಬಹಳ ಪ್ರಚಲಿತವಾಗಿ ಚಾಲ್ತಿಯಲ್ಲಿರುವಂತಹ ಪದ್ಧತಿ. ಬಹಳಷ್ಟು ರೈತರು ಈ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ. ಕೆಲವು ರೈತರು ಬಾಳೆಗೆ ಪರ್ಯಾಯವಾಗಿ ಬೇರೆ ಬೆಳೆಗಳನ್ನು ಬೆಳೀತಾರೆ, ತಮ್ಮ ತಮ್ಮ ಸ್ಥಳಗಳಲ್ಲಿ ಇರುವಂತಹ ಬೇರೆ ಬೆಳೆಗಳು, ಜೊತೆಗೆ ನೈಋತ್ಯ ದಿಕ್ಕಿನಲ್ಲಿ ಶೀಘ್ರವಾಗಿ ಬೆಳೆಯುವಂತಹ ನೆರಳು ಮರಗಳನ್ನು ಬೆಳೆಸೋದು ಕೂಡ ಹೆಚ್ಚು ಸೂಕ್ತವಾಗಿದೆ. ಅಡಿಕೆಯ ಕಾಂಡವನ್ನು ರಕ್ಷಿಸಬೇಕಾಗಿರುತ್ತೆ ಬಿಸಿಲಿನಿಂದ, ಅದಕ್ಕಾಗಿ ನೆರಳು ನೀಡುವುದು ಬಹಳ ಅವಶ್ಯಕವಾಗಿದೆ. ಇದಕ್ಕೆ ಅಡಿಕೆ ಸೋಗೆ, ತೆಂಗಿನ ಗರಿ, ಕಾಳು ಮೆಣಸಿನ ಬಳ್ಳಿ ಹಬ್ಬಿಸೋದು, ಸುಣ್ಣ ಬಳಿಯೋದು ಇತ್ಯಾದಿ ಪದ್ಧತಿಗಳಿಂದ ಕಾಂಡವನ್ನು ರಕ್ಷಿಸಬಹುದಾಗಿದೆ. ನಾನು ಹೇಳ್ತಿರೋದು ಚಿಕ್ಕ ಸಸಿಯಿಂದ ಹಿಡಿದು 7-8 ವರ್ಷ ಆಗೋವರೆಗೂ ಕೂಡ ಇದನ್ನು ಮಾಡಬೇಕಾಗುತ್ತೆ. 1-6 ವರ್ಷ ಆದಮೇಲೆ ಬೇಕಿದ್ರೆ ಬೇರೆ ಬೆಳೆ, ಉದಾಹರಣೆಗೆ ಬಳ್ಳಿ ಹಬ್ಬಿಸೋದು, ಮೆಣಸಿನ ಬಳ್ಳಿ ಆಗಲಿ ಅಥವಾ ವೀಳ್ಯದೆಲೆ ಬಳ್ಳಿ ಆಗಲಿ ಹಬ್ಬಿಸೋದನ್ನು ಮಾಡ್ತಾರೆ. ಇನ್ನು ಪೋಷಕಾಂಶಗಳ ನಿರ್ವಹಣೆಗಾಗಿ ಶಿಫಾರಿತ ರಸಗೊಬ್ಬರಗಳು ಅಂದರೆ ಗರಸು ಜಂಬು ಮಣ್ಣಿಗೆ 100, 40 ಮತ್ತು 140 ಗ್ರಾಂ ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತು ಗಡಸು ಮಣ್ಣಿಗೆ 50, 40, 140 ಗ್ರಾಂ ಸಾರಜನಕ, ರಂಜಕ, ಪೊಟ್ಯಾಶ್. ಇವುಗಳ ಜೊತೆಗೆ 12 kg ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ ನೀಡಬೇಕಾಗುತ್ತೆ. ಮೊದಲೇ ಹೇಳಿದ ಹಾಗೆ ಗರಸು ಜಂಬು ಮಣ್ಣಿಗೆ 100 kg ಏನಕ್ಕೆ ಕೊಡ್ತೀವಪ್ಪ ಅಂದರೆ ಅದು ಮಳೆಯಿಂದ ಸಾರಜನಕ ತೊರೆಯ ಪ್ರಮಾಣ ಕಮ್ಮಿ ಇರುತ್ತೆ, ಹಾಗಾಗಿ ಹೆಚ್ಚು ಸಾರಜನಕನ ಕೊಡ್ತೀವಿ. ಇದಲ್ಲದೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಬೇಕಾಗಿರುತ್ತೆ. ಮಣ್ಣಿನ ಪರೀಕ್ಷೆ ಮಾಡಿಸಿದರೆ ಉತ್ತಮ. ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಇನ್ನು ಪೋಷಕಾಂಶಗಳನ್ನು ಯಾವಾಗ ಕೊಡಬೇಕು ಅಂದರೆ ಮೇ, ಜೂನ್ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಿನಲ್ಲಿ ನೀಡುವುದು ಸೂಕ್ತ. ನೀರಾವರಿ ವ್ಯವಸ್ಥೆ ಇರುವಂಥ ರೈತರು ಮೊದಲ ಕಂತನ್ನು ಮೇ ಜೂನ್ ಬದಲಿಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೂಡ ನೀಡಬಹುದು. ಮೊದಲ ವರ್ಷ ನಾವೇನು ಹೇಳಿದ್ವಿ ಅದರ 1/3 ಕೊಡಬೇಕಾಗತ್ತೆ, 2ನೇ ವರ್ಷ 1/2, ಮತ್ತು 3ನೇ ವರ್ಷದಿಂದ ಪೂರ್ಣ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಮತ್ತು ಮುಂಗಾರಿನ ನಂತರ ನೆಲ ಗಟ್ಟಿಯಾಗುವ ಪ್ರದೇಶಗಳಲ್ಲಿ ಬುಡ ಬಿಡಿಸಬೇಕಾಗುತ್ತೆ, ಬುಡ ಬಿಡಿಸಿ ಗೊಬ್ಬರ ನೀಡಬೇಕು. ಹಲವಾರು ಕಡೆ ಬುಡ ಬಿಡಿಸೋ ಅವಶ್ಯಕತೆ ಇಲ್ಲ ಅಂತ ಕೂಡ ಪದ್ಧತಿಗಳಿದ್ದಾವೆ. ಆದರೆ ಮಣ್ಣು ಗಟ್ಟಿ ಇದ್ದಾಗ ಗಾಳಿ ಆಡಬೇಕು ಅಂದರೆ ಬುಡ ಬಿಡಿಸಿ ಗೊಬ್ಬರ ಕೊಡಬೇಕಾಗುತ್ತೆ. ಇನ್ನು ಗ್ಲಿರಿಸಿಡಿಯಾ ಮತ್ತು ಚೆನ್ನಾಗಿ ಕಳೆತಿರುವಂತಹ ಅಡಿಕೆ ಸಿಪ್ಪೆಯನ್ನು ಕೂಡ ಗೊಬ್ಬರಗಳಾಗಿ ಅಡಿಕೆಯಲ್ಲಿ ನೀಡಬಹುದಾಗಿದೆ. ಅಡಿಕೆ ತೋಟಗಳಲ್ಲಿ ಸಾಕಷ್ಟು ಈ ಸಾವಯವ ವಸ್ತುಗಳು ಅಥವಾ ತ್ಯಾಜ್ಯಗಳು ದೊರಕುತ್ತೆ, ಇದರ ಪುನರ್ಬಳಕೆಯನ್ನು ಹೇಗೆ ಮಾಡ್ತಕ್ಕಂಥದ್ದು? ಇದೊಂದು ಒಳ್ಳೆಯ ಪ್ರಶ್ನೆ. ಅಡಿಕೆ ತೋಟದಲ್ಲಿ ವರ್ಷಕ್ಕೆ 2-3 ಟನ್ನಷ್ಟು ತ್ಯಾಜ್ಯ ಎಲೆಗಳು ದೊರೆಯುತ್ತವೆ. ಈ ತ್ಯಾಜ್ಯ ಎಲೆಗಳನ್ನು ಎರೆಹುಳು ಗೊಬ್ಬರವನ್ನಾಗಿ ಪರಿವರ್ತಿಸಿ ಬಳಸಲು ಶಿಫಾರಸು ಮಾಡಲಾಗಿದೆ. ಇದಕ್ಕಾಗಿ ರೈತರು ಏನು ಮಾಡಬೇಕಾಗುತ್ತೆ ಅಂದರೆ ಎಲೆಗಳನ್ನು 1 10 cm ತುಂಡುಗಳನ್ನಾಗಿ ಮಾಡಬೇಕು. ಆಮೇಲೆ ಅಂಥ ತುಂಡುಗಳನ್ನು 2 ವಾರಗಳವರೆಗೆ ರಾಶಿ ಅಥವಾ ಗುಡ್ಡೆ ಮಾಡಿ ಪ್ರತಿದಿನ ನೀರು ಚುಮುಕಿಸ್ತಿರಬೇಕು. ನಿಧಾನಕ್ಕೆ ಇದು ಮೃದುವಾಗುತ್ತೆ. ನಂತರ ತೊಟ್ಟಿಗಳಲ್ಲಿ ಸಗಣಿಯೊಂದಿಗೆ ಹಂತಗಳಲ್ಲಿ ತುಂಬಿಸಬೇಕು. 1 ಘನ ಮೀಟರ್ಗೆ 1000 ಎರೆಹುಳುಗಳನ್ನು ಬಿಡಬೇಕಾಗುತ್ತೆ. ಸುಮಾರು 2 ತಿಂಗಳಲ್ಲಿ 80% ತ್ಯಾಜ್ಯವು ಎರೆಹುಳು ಗೊಬ್ಬರವಾಗಿ ಪರಿವರ್ತನೆ ಹೊಂದುತ್ತೆ, ಮತ್ತು ಎರೆಹುಳುಗಳ ಸಂಖ್ಯೆಯೂ ಕೂಡ ದ್ವಿಗುಣವಾಗುತ್ತೆ. ಇದಕ್ಕಾಗಿ ರೈತರು ಯೂಡ್ರಿಲಸ್ ಯೂಜಿನೆ ಮತ್ತು ಐಸಿನಿಯಾ ಫೋಟಿಡಾ ಎಂಬ 2 ಜಾತಿಯ ಎರೆಹುಳುಗಳನ್ನು ಬಳಸಬಹುದಾಗಿದೆ. 1 ಅಡಿಕೆ ಮರಕ್ಕೆ 4 kg ಎರೆಹುಳು ಗೊಬ್ಬರ ನೀಡಿದರೆ ಸಾರಜನಕ, ರಂಜಕ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಬೇಡಿಕೆಯನ್ನು ಹೆಚ್ಚಾಗಿ ನೀಗಿಸಬಹುದಾಗಿದೆ. ಪೊಟ್ಯಾಷಿಯಂಗೋಸ್ಕರ ಹೆಚ್ಚುವರಿಯಾಗಿ MOP ಅಥವಾ ಗೊಬ್ಬರದ ಗಿಡ ಅಂದರೆ ಗ್ಲಿರಿಸಿಡಿಯಾ ಅಥವಾ ಅಡಿಕೆ ಸಿಪ್ಪೆಯ ಮೂಲಕ ನೀಡಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ತೋಟದ ಘನತ್ಯಾಜ್ಯಗಳನ್ನು ಪುಡಿಯಾಗಿ ಮಾರ್ಪಾಡು ಮಾಡುವಂತಹ ವುಡ್ ಚಿಪ್ಪರ್ ಯಂತ್ರಗಳು ಪ್ರಚಲಿತವಾಗಿವೆ. ಸೊ ಇದನ್ನು ನೀವು ಯೂಟ್ಯೂಬ್ನಲ್ಲಿ ಕೂಡ ನೋಡಬಹುದು. ಒಂದು ಸುಮಾರು 50,000-70,000 ತನಕ ಬೇರೆ ಬೇರೆ ಮಾಡೆಲ್ಗಳಲ್ಲಿ ಲಭ್ಯ ಇರುತ್ತೆ. ಈ ಥರ ವುಡ್ ಚಿಪ್ಪರ್ಸ್ ಉಪಯೋಗಿಸ್ಕೊಂಡಿದ್ದೆ ಆದರೆ ಯಾವುದೇ ಘನತ್ಯಾಜ್ಯವನ್ನು ಪುಡಿ ಮಾಡಿ ಎರೆಹುಳು ಘಟಕಕ್ಕೆ ಉಪಯೋಗಿಸ್ಕೋಬೋದು. ಇದರಿಂದ ರೈತರು ಈ ಥರದ ಯಂತ್ರಗಳನ್ನು ಉಪಯೋಗಿಸೋದನ್ನು ಪ್ರಯತ್ನ ಮಾಡಬಹುದಾಗಿದೆ. ಪೋಷಕಾಂಶಗಳ ಒಂದು ಪೂರೈಕೆಯಲ್ಲಿ ಅಡಿಕೆ ಗಿಡಕ್ಕೂ ಕೂಡ ಆಗಾಗ್ಗೆ ಒಂದಷ್ಟು ಅನ್ಯಾಯ ಆಗ್ತಾ ಇರುತ್ತೆ. ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಬಾರ್ದು ಅನ್ನುವಂಥದ್ದು ಅನೇಕರ ಒಂದು ನಂಬಿಕೆ. ಈ ನಿಟ್ಟಿನಲ್ಲಿ ಅಡಿಕೆಯಲ್ಲಿ ಪೋಷಕಾಂಶದ ಅಸಮತೋಲನದಿಂದಾಗಿ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ? ಅಡಿಕೆಯಲ್ಲಿ ಪೋಷಕಾಂಶದ ಅಸಮತೋಲನೆಯಿಂದ ಉಂಟಾಗುವ ಪ್ರಮುಖ ಸಮಸ್ಯೆಗಳು ಅಂದರೆ ಬಂದ್ ರೋಗ ಅಥವಾ ಹಿಡಿಮುಂಡಿಗೆ. ನಮ್ಮ ಕನ್ನಡದಲ್ಲಿ ಹಿಡಿಮುಂಡಿಗೆ ಅನ್ನೋದು ಬಹಳ ಮಾಮೂಲಿಯಾಗಿ ಉಪಯೋಗಿಸುವಂತಹ ಪದ. ಚಂಡೆ ತಿರುಗುವಿಕೆ, ಓರೆಗಣ್ಣು ಮತ್ತು ಕಾಯಿ ಒಡೆಯೋದು. ಎಲ್ರಿಗೂ ಹಿಡಿಮುಂಡಿಗೆ ಬೇಗ ಅರ್ಥ ಆಗುತ್ತೆ. ಏಕೆಂದರೆ ಈ ಪರಿಸ್ಥಿತಿಯಲ್ಲಿ ಕಡು ಹಸಿರು ಬಣ್ಣದ ಎಲೆಗಳಿರುತ್ತವೆ ಮತ್ತು ಹಳೆ ಎಲೆಗಳ ಗಾತ್ರದಲ್ಲಿ ಬಹಳ ಕುಂಠಿತ ಆಗುತ್ತೆ, ಅಂದರೆ ಸಣ್ಣ ಸಣ್ಣದಾಗ್ತವೆ. ಸೊ ಹಾಗಾಗಿ ಆ ಒಂದು ತುದಿಯಲ್ಲಿ ಒಂದು ಗಟ್ಟಿಯಾಗಿ ಥರ ಕಾಣಿಸುತ್ತೆ. ಸೊ ಇದರ ಮುಖ್ಯ ಲಕ್ಷಣ ಇದೇ ಆಗಿರುತ್ತೆ. ಸೊ ಈ ಹಿಡಿಮುಂಡಿಗೆಗೆ ಜಿಂಕ್ ಅಂದರೆ ಸತುವಿನ ಕೊರತೆ ಇದಕ್ಕೆ ಪ್ರಮುಖ ಕಾರಣವೆಂದು ಕಂಡುಬಂದಿದೆ. ಪ್ರಾರಂಭಿಕ ಹಂತದಲ್ಲಿದ್ದಾಗ ಬುಡಕ್ಕೆ 10 gram ಸತುವಿನ ಸಲ್ಫೇಟ್ ಹಾಕಬೇಕಾಗುತ್ತೆ. ಇಲ್ಲ ಇದು ಇನ್ನೂ ಸ್ವಲ್ಪ ಮುಂದುವರೆದಿದೆ, ಹಿಡಿಮುಂಡಿಗೆ ಸಮಸ್ಯೆ ಜಾಸ್ತಿ ಆಗಿದೆ ಅಂದಾಗ ಹೆಚ್ಚು ಬಾಧಿತವಾಗಿರುವಂತಹ ಮರಗಳಿಗೆ 0.5% ಸತುವಿನ ಸಲ್ಫೇಟನ್ನು ಎಲೆಗಳಿಗೆ ಸಿಂಪಡಣೆ ಮಾಡಬೇಕಾಗುತ್ತೆ. ಆ ಥರ ಮಾಡಿದ ಒಂದು ಮರಗಳು ಬಹಳ ಬೇಗ ಇಂಪ್ರೂವ್ ಆಗುತ್ತೆ, ಅಂದರೆ ಆರೋಗ್ಯಕರವಾಗಿ ಬದಲಾವಣೆ ಆಗುತ್ತೆ. ಇನ್ನು ಕಾಯಿ ಒಡೆಯೋ ಸಮಸ್ಯೆ, ಇದು ರೋಗನೂ ಇದೆ, ಆದರೆ ಈ ಒಂದು ಪೋಷಕಾಂಶದ ಅಸಮತೋಲನೆಯಿಂದ ಏನಾದರೂ ಕಾಯಿ ಒಡೆಯೋ ಸಮಸ್ಯೆ ಇದ್ದರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಪೊಟ್ಯಾಷಿಯಂ ಮತ್ತು ಬೋರಾನ್ ಕೊರತೆ. ಸೊ ಈ ಪೊಟ್ಯಾಷಿಯಂ ಮತ್ತು ಬೋರಾನ್ ಕೊರತೆಯಿಂದ ಆಗುವಂತಹ ಕಾಯಿ ಒಡೆಯೋ ಸಮಸ್ಯೆಗೆ ನಾವು ಬಸಿಗಾಲುವೆಗಳನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸಬೇಕಾಗುತ್ತೆ ಮತ್ತು ಪೊಟ್ಯಾಷನ್ನು ಕೊಡಬೇಕಾಗುತ್ತೆ. ಜೊತೆಗೆ 0.2% ಬೋರಾಕ್ಸ್ ಅಂದರೆ 1 liter ನೀರಿಗೆ 2 gram ಬೋರಾಕ್ಸನ್ನು ಹಾಕಿ ಸಿಂಪಡಣೆ ಮಾಡಬೇಕಾಗುತ್ತೆ. ಇನ್ನು ಈ ತೋಟದ ನೀರಿನ ನಿರ್ವಹಣೆ ಮತ್ತೆ ಅನೇಕ ಜನರು ತಮ್ಮ ತೋಟಗಳಲ್ಲಿ ರಸಾವರಿ ಪದ್ಧತಿಗಳನ್ನು ಅಳವಡಿಕೆಯನ್ನು ಮಾಡಿಕೊಂಡಿರ್ತಾರೆ. ಇದನ್ನು ಮಾಡ್ತಕ್ಕಂಥದ್ದು ಹೇಗೆ? ಬಹಳ ಮುಖ್ಯವಾಗಿ ವಿಜ್ಞಾನಿಗಳು ಆಗಾಗಲೇ ಹೇಳ್ತಾ ಇರ್ತಾರೆ, ಈ ಬಸವೆ ಗಾಲುವೆಗಳನ್ನು ಕಡ್ಡಾಯವಾಗಿ ತೋಟಗಳಲ್ಲಿ ಮಾಡಿಕೊಳ್ಳಬೇಕು ಅಂಥೇಳಿ. ಈ ಬಸಿಗಾಲುವೆಗಳ ಮಹತ್ವ ಏನು ಮತ್ತು ಈ ನೀರಿನ ನಿರ್ವಹಣೆಯನ್ನು ಮಾಡುವಂಥದ್ದು ಹೇಗೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ ಸರ್. ಈಗ ಅಡಿಕೆ ಬೆಳೆ ನೀರಿನ ತೀವ್ರ ಅಭಾವಕ್ಕೆ ತುತ್ತಾಗಿದ್ದೇ ಆದರೆ ಮತ್ತೆ ಆ ಅಡಿಕೆ ತೋಟ ಸಹಜ ಸ್ಥಿತಿಗೆ ಬರೋದಕ್ಕೆ ಕನಿಷ್ಠ 2-3 ವರ್ಷ ತಗೊಳ್ಳುತ್ತಂತೆ. ಆಮೇಲೆ ಎಷ್ಟೊಂದು ರೈತರು 10 ವರ್ಷ, 12 ವರ್ಷ, 15 ವರ್ಷ ಕೂಡ ಬೆಳೆದಿರುವಂತಹ ತೋಟಗಳನ್ನು ಯಾವುದೋ 1 ವರ್ಷ, 2 ವರ್ಷ ನೀರಿನ ಅಭಾವದಿಂದ ಕಳ್ಕೊಂಡ್ಬಿಡ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಚೆನ್ನಾಗಿ ಮಳೆ ಬರುವಂತಹ ಪ್ರದೇಶಗಳಲ್ಲಿ ಮಳೆ ಬರದೇ ಇರೋದು, ಮಳೆ ಬರದಿರೋದಂಥ ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಆಗೋದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ನಾವೇ ಇತ್ತೀಚೆಗೆ ನೋಡ್ದಂಗೆ ಈ ಒಂದು ಶಿವಮೊಗ್ಗ ಜಿಲ್ಲೆ, ಆಮೇಲೆ ಈ ಒಂದು ಹಲವಾರು ಪ್ರದೇಶಗಳು ಅಲ್ಲಿ ಮಳೆ ಕಡಿಮೆಯಾಗಿ ಈ ಟ್ರ್ಯಾಕ್ಟರ್ ಟ್ಯಾಂಕರ್ಗಳು, ಲಾರಿ ಟ್ಯಾಂಕರ್ಗಳಲ್ಲಿ ನೀರು ಓಡಿಸೋದು, ಬಹಳ ದುಡ್ಡು ಖರ್ಚು ಮಾಡಿ ಅಡಿಕೆ ತೋಟಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಅಡಿಕೆ ಬೆಳೆಯ ವಯಸ್ಸು, ವಾತಾವರಣ ಮತ್ತು ಋತುಚಕ್ರಗಳಿಗೆ ಅನುಗುಣವಾಗಿ ನೀರನ್ನು ನೀಡಬೇಕಾಗಿರೋದು ಎಲ್ರಿಗೂ ತಿಳಿದ ವಿಷಯ. ಗುಣಿ ಪದ್ಧತಿಯಲ್ಲಿ ಬೆಳೆದಿದ್ದೇ ಆದರೆ ವಾರಕ್ಕೆ 125-200 ಲೀಟರ್ನಷ್ಟು ನೀರನ್ನು ಒದಗಿಸಬೇಕಾಗುತ್ತೆ. ಸ್ಪ್ರಿಂಕ್ಲರ್ ಮತ್ತು ಹನಿ ನೀರಾವರಿ ಪದ್ಧತಿ ಮೂಲಕ ನೀರನ್ನು ನೀಡೋ ಥರ ಆದರೆ 20-44% ನೀರನ್ನು ಉಳಿತಾಯ ಮಾಡಬಹುದು. ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿಯಲ್ಲಿ ಏನಾಗುತ್ತೆ, ತೋಟದೊಳಗಿನ ವಾತಾವರಣದಲ್ಲಿ ಸ್ವಲ್ಪ ಆರ್ದ್ರತೆ ಜಾಸ್ತಿ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ಸ್ವಲ್ಪ ಹೆಚ್ಚು ಕೂಡ ಆಗಬಹುದು. ಹನಿ ನೀರಾವರಿಯಲ್ಲಿ ದಿನಕ್ಕೆ 12-20 ಲೀಟರ್ ನೀರು ಬೇಕಾಗುತ್ತೆ. ಅಂದರೆ ಇದನ್ನು ನಾವು ಒಂದು ವರ್ಷದ ಬೇರೆ ಬೇರೆ ಋತುಗಳಲ್ಲಿ ಅವಶ್ಯಕತೆ ಇದ್ದದನ್ನು ನೋಡಿಕೊಂಡು ಕೊಡಬೇಕಾಗುತ್ತೆ. ಇನ್ನು ಹನಿ ರಸಾವರಿ, ಅಂದರೆ ರಸಾವರಿ ಅಂದರೆ ಹನಿ ನೀರಾವರಿಯ ಮೂಲಕ ರಸಗೊಬ್ಬರಗಳನ್ನು, ಪೋಷಕಾಂಶಗಳನ್ನು ನೀಡೋದನ್ನು ರಸಾವರಿ ಅಂತ ಕರಿತೀವಿ. ಸೊ ಈ ಪದ್ಧತಿಯ ಮೂಲಕ ಪೋಷಕಾಂಶಗಳನ್ನು ನೀಡಿದರೆ ಕೂಲಿ ವೆಚ್ಚ ಕಮ್ಮಿ ಆಗುತ್ತೆ, ಡೀಸೆಲ್ ವೆಚ್ಚ ಕೂಡ ಕಮ್ಮಿ ಆಗುತ್ತೆ, ಮತ್ತು 25-50% ಗೊಬ್ಬರ ಸಹ ಉಳಿತಾಯ ಆಗುತ್ತೆ. ಸೊ ರೈತರಿಗೆ ಇದು ಉಳಿತಾಯ ಆಗುತ್ತೆ, ಜೊತೆಗೆ ಆ ಒಂದು ಪೋಷಕಾಂಶಗಳನ್ನು ಉಪಯೋಗಿಸುವಂತಹ ಶಕ್ತಿ ಅಥವಾ ಪೋಷಕಾಂಶಗಳು ಗಿಡಗಳಿಗೆ ದೊರೆಯುವಂತಹ ಪ್ರಮಾಣ ಹೆಚ್ಚಾಗುತ್ತೆ. ಚಿಕ್ಕ ತೋಟಗಳಲ್ಲಿ ವೆಂಚೂರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು. ದೊಡ್ಡ ತೋಟಗಳಲ್ಲಿ ಗೊಬ್ಬರದ ಟ್ಯಾಂಕ್ ಅಥವಾ ರಸಗೊಬ್ಬರದ ಟ್ಯಾಂಕನ್ನು ಬಳಕೆ ಮಾಡಬಹುದಾಗಿದೆ. ಇದಕ್ಕಾಗಿ ನೀರಿನಲ್ಲಿ ಕರಗಬಲ್ಲ ರಸಗೊಬ್ಬರಗಳನ್ನು ಉಪಯೋಗಿಸಬೇಕಾಗುತ್ತೆ. ಇದು ರೈತರಿಗೆ ಗೊತ್ತಿದೆ, ಹಲವಾರು ರೈತರು ನಮ್ಮ ಹತ್ರ ಬರ್ತಾರೆ ವಾಟರ್ ಸಾಲಿಬಲ್ ಫರ್ಟಿಲೈಸರ್ಸ್ ಅಥವಾ ನೀರಿನಲ್ಲಿ ಕರಗುವ ರಸಗೊಬ್ಬರಗಳ ಬಗ್ಗೆ ಕೇಳ್ತಾರೆ. ಮಾರ್ಕೆಟ್ನಲ್ಲೂ ಲಭ್ಯ ಇದ್ದಾವೆ, ಹುಡುಕೊಂಡು ತಿಳ್ಕೊಂಡು ಅವುಗಳನ್ನು ತಂದು ಪ್ರತಿ 10, 20 ಅಥವಾ 30 ದಿನಗಳಿಗೊಮ್ಮೆ ಕಂತುಗಳಲ್ಲಿ ಪೋಷಕಾಂಶಗಳನ್ನು ಕೊಡಬಹುದಾಗುತ್ತೆ. ಇನ್ನು ಅಡಿಕೆ ಬೆಳೆಗೆ ನೀರಿನ ಅವಶ್ಯಕತೆ ಎಷ್ಟಿದೆಯೋ ಅದರಷ್ಟೇ ಪ್ರಾಮುಖ್ಯತೆ ಅಡಿಕೆಯಲ್ಲಿ ಬಸಿಗಾಲುವೆಗಳಿಗೂ ಇದೆ. ನೀರು ಜಾಸ್ತಿ ಆದರೂ ಸಮಸ್ಯೆ, ನೀರು ಕಮ್ಮಿ ಆದರೂ ಸಮಸ್ಯೆ. ಸೊ ಸಸಿಗಳ ಆರೋಗ್ಯಕರ ಬೆಳವಣಿಗೆಗೆ ಸರಿಯಾದ ಬಸಿಗಾಲುವೆಗಳು ಅತ್ಯಗತ್ಯ. ನೀರು ಬಸಿದು ಹೋಗುವಂತಹ ತೋಟಗಳಲ್ಲಿ 2 ಸಾಲಿಗೊಂದರಂತೆ ಮತ್ತು ಗಡಸು ನೆಲಗಳಲ್ಲಿ ಸಾಲಿಗೊಂದರಂತೆ ಬಸಿಗಾಲುವೆ ನಿರ್ಮಿಸಬೇಕಾಗುತ್ತೆ. ಬಸಿಗಾಲುವೆಗಳು ಸಸಿ ನೆಟ್ಟಿರುವ ಆಳಕ್ಕಿಂತ, ಅಂದರೆ ಈಗ ಸಸಿಯನ್ನು ನಾವು ಒಂದು 1/4 ಅಡಿ ಅಥವಾ 1 ಅಡಿ ಆಳದಲ್ಲಿ ನೆಟ್ಟಿದ್ದೀವಿ ಅಂದರೆ ಅದರಿಂದ 1/4 ಅಡಿ ಇನ್ನೂ ಹೆಚ್ಚು ಆಳದಲ್ಲಿ ಬಸಿಗಾಲುವೆ ನಿರ್ಮಿಸಬೇಕಾಗುತ್ತೆ. ಆ ಒಂದು ಪಾತಿಯಿಂದ ನೀರು, ಹೆಚ್ಚು ನೀರು ಬಸಿದು ಹೋಗೋದಕ್ಕೆ ನಾವು ಈ ಬಸಿಗಾಲುವೆಗಳನ್ನು ಮಾಡಬೇಕಾಗುತ್ತೆ. ಮತ್ತು ಮಳೆಗಾಲದಲ್ಲಿ ಎಲ್ಲ ಬಸಿಗಾಲುವೆಗಳನ್ನು, ಅದರ ವ್ಯವಸ್ಥೆಯನ್ನು ಸ್ವಚ್ಛ ಮಾಡಬೇಕಾಗುತ್ತೆ. ಆಮೇಲೆ ಪಾತಿಗಳಿಂದ ಬಸಿಗಾಲುವೆಗೆ ನೀರು ಹೋಗೋ ಥರ ನೋಡ್ಕೋಬೇಕಾಗುತ್ತೆ. ಅಡಿಕೆ ಬೆಳೆಗಾರರನ್ನು ಕಾಡ್ತಕ್ಕಂತಹ ಮತ್ತೊಂದು ಪ್ರಮುಖವಾದಂತಹ ಸಮಸ್ಯೆ ಈ ಕಳೆಯ ನಿರ್ವಹಣೆ. ಅಡಿಕೆ ತೋಟಗಳಲ್ಲಿ ಕಳೆಯ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಮತ್ತು ಇದಕ್ಕೆ ಪೂರಕವಾಗಿ ಈ ಹೊದಿಕೆ ಬೆಳೆಗಳು ಯಾವ್ಯಾವುದು ಉಪಯುಕ್ತ ಅನ್ನುವಂಥದ್ದನ್ನು ಒಂದಷ್ಟು ತಿಳಿಸ್ಕೊಡಿ. ಅಡಿಕೆ ತೋಟಗಳಲ್ಲಿ ಕಳೆ ನಿರ್ವಹಣೆಗೆ ರೈತರು ವಿವಿಧ ಪದ್ಧತಿಗಳನ್ನು ಅನುಸರಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಳೆನಾಶಕಗಳ ಉಪಯೋಗವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ, ಅಂದರೆ ಈಗ ಕೆಲವು ರೈತರಿಗೆ ಅದರದ್ದು ಒಂದು ಕಳೆನಾಶಕದ ದುಷ್ಪರಿಣಾಮಗಳ ಕುರಿತು ತಿಳ್ಕೊಂಡಿರ್ತಾರೆ. ಆಮೇಲೆ ಮತ್ತೆ ಮತ್ತೆ ಕಳೆನಾಶಕಗಳನ್ನು ಉಪಯೋಗಿಸೋದ್ರಿಂದ ಮಣ್ಣು ಹಾಳಾಗೋದು ಕೂಡ ಅವರಿಗೆ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಕೆಲವರು ಅದನ್ನು ಉಪಯೋಗಿಸೋದನ್ನು ಕಡಿಮೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅಥವಾ ಹಲವಾರು ರೈತರು ಬೇಡವೇ ಬೇಡ, ಕಳೆನಾಶಕ ಇಲ್ದೇನೆ ನಾವು ಕಳೆಯನ್ನು ಮೇಂಟೈನ್ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ಝೀರೋ ಕಲ್ಟಿವೇಷನ್, ಅಂದರೆ ಶೂನ್ಯ ಉಳುಮೆಯಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ಹಲವಾರು ರೈತರು ಯಶಸ್ವಿಯೂ ಆಗುತ್ತಿದ್ದಾರೆ. ಇದು ಕೇವಲ ಅಡಿಕೆ ಬೆಳೆಯೋ ಪ್ರದೇಶಗಳಷ್ಟೇ ಅಲ್ಲದೆ ಅಸಂಪ್ರದಾಯಿಕ ಪ್ರದೇಶಗಳಲ್ಲೂ ಕೂಡ ಹಲವಾರು ರೈತರು ಈ ಒಂದು ಶೂನ್ಯ ಉಳುಮೆಯಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಇದು ಬಹಳ ಮಾಮೂಲಿ ಕೂಡ ಆಗಿದೆ ಈ ನಡುವೆ. ಈಗ ಕಳೆಗಳನ್ನು ನಿಯಮಿತವಾಗಿ ತೆಗೆದು ಅಡಿಕೆ ಮರದ ಬುಡಕ್ಕೆ ಹಾಕ್ತಿದ್ರೆ ಕಳೆಗಳಿಂದಲೇ ಪೋಷಕಾಂಶಗಳು ದೊರೆಯುವುದರೊಂದಿಗೆ ಮರದ ಬುಡದಲ್ಲಿ ಕಳೆಗಳ ಹಾವಳಿ ಕೂಡ ಕಡಿಮೆ ಆಗುತ್ತೆ. ಇದನ್ನು ಮಾಮೂಲಿಯಾಗಿ ಮಾಡ್ತಾರೆ ರೈತರು. ಇನ್ನು ಝೀರೋ ಕಲ್ಟಿವೇಷನ್ ಪದ್ಧತಿ ಮಾಡುವವರು ಅಡಿಕೆ ತೋಟಗಳಲ್ಲಿ ಉಳುಮೆ ಅಥವಾ ರೋಟಾವೇಟರ್ ಬಳಕೆಯ ಮೂಲಕ ಕಳೆಗಳನ್ನು ಬೇರು ಸಮೇತ ಕಿತ್ತು ಹಾಕುವ ಬದಲಿಗೆ, ಅಂದರೆ ಅವರು ಬೇರು ಸಮೇತ ಕಿತ್ತಾಕುವ ಪ್ರಯತ್ನ ಬಿಟ್ಟುಬಿಟ್ಟಿದ್ದಾರೆ. ಬದಲಿಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ವಿವಿಧ ರೀತಿಯ ಹುಲ್ಲು ಕತ್ತರಿಸುವ ಯಂತ್ರಗಳು, ಅಂದರೆ ಸ್ಟಬಲ್ ಮೂವರ್ಗಳು ಅಥವಾ ಫ್ಲೈಲ್ ಮೂವರ್ಗಳು ಅಥವಾ ಬ್ರಷ್ ಕಟರ್ಗಳು, ಬಹಳ ರೀತಿಯ ಯಂತ್ರಗಳು ಬಂದಿದೆ ಈ ಮಾರ್ಕೆಟಲ್ಲಿ. ಸೊ ಈ ಯಂತ್ರಗಳ ಮೂಲಕ ಕಳೆಗಳನ್ನು ನೆಲದಿಂದ ಸುಮಾರು 5-7 or 8 cm ಎತ್ತರದವರೆಗೆ ಕತ್ತರಿಸಿಬಿಡ್ತಾರೆ. ಕತ್ತರಿಸಿದ್ದ ಕಳೆಗಳು ಪುಡಿ ಪುಡಿಯಾಗಿ ಅಲ್ಲೇ ಉದುರುತ್ತೆ, ನಿಧಾನಕ್ಕೆ ಅದರಿಂದ ಮತ್ತೆ ಕಳೆಗಳು ಬರ್ತವೆ, ಆದರೆ ಪ್ರಮಾಣ ಕಮ್ಮಿ ಆಗುತ್ತೆ. ಈ ಥರ ಒಂದು 2-3 ಸಲ ಮಾಡಿದಾಗ ದಪ್ಪವಾಗಿ ಕಳೆಯ ಪದರ ಉಂಟಾಗುತ್ತೆ, ಅದರ ಕೆಳಗಡೆ ಅದೇ ಕಳೆಗಳು ನಿಧಾನವಾಗಿ ತೋಟದಲ್ಲಿ ಪೋಷಕಾಂಶಗಳನ್ನು, ಎರೆಹುಳುಗಳನ್ನು, ಸೂಕ್ಷ್ಮಜೀವಿಗಳನ್ನು ಮತ್ತು ಅಡಿಕೆ ಮರದ ಸಣ್ಣ ಬೇರುಗಳನ್ನು ಹೆಚ್ಚಿಸೋದನ್ನು ರೈತರು ಕಂಡಿಡ್ಕೊಂಡಿದ್ದಾರೆ. ಸೊ ಇದೊಂದು ಉತ್ತಮ ಬೆಳವಣಿಗೆ ಅಂತ ಹೇಳಬಹುದು. ಅಡಿಕೆ ತೋಟಗಳಲ್ಲಿ ಯಾವುದೇ ವಾರ್ಷಿಕ ಬೆಳೆಗಳನ್ನು ಬೆಳೆಯಲು ಇಚ್ಛಿಸದ ರೈತರು ಖಂಡಿತವಾಗಿ ಈ ಪದ್ಧತಿಯನ್ನು ಪ್ರಯತ್ನಿಸಬಹುದಾಗಿದೆ. ಇನ್ನು ಈ ಅಡಿಕೆ ತೋಟಗಳಲ್ಲಿ ಮಾಡಬಹುದಾದಂಥ ಮಿಶ್ರ ಬೆಳೆಗಳು ಮತ್ತು ಅತಿಸಾಂದ್ರ ಬಹುಬೆಳೆ ಪದ್ಧತಿಗಳು, ಇವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಅವಶ್ಯವಾಗಿ ಸರ್. ಈಗ ಅಡಿಕೆ ಬೆಳೆ ಬರಬೇಕು ಅಂದರೆ ಹಲವಾರು ವರ್ಷ ಬೇಕಾಗುತ್ತಲ್ವಾ? ಸೊ ಅಲ್ಲಿವರೆಗೆ ರೈತರಿಗೆ ಯಾವುದೇ ಆದಾಯ ಇರೋದಿಲ್ಲ, ಕೇವಲ ಖರ್ಚು ಇರುತ್ತೆ, ಆಮೇಲೆ ಖರ್ಚು ಹೆಚ್ಚು ಕೂಡ ಇರುತ್ತೆ. ಹಾಗಾಗಿ ರೈತರು ಇನ್ನೇನಾದರೂ ಅಡಿಷ್ನಲ್ ಈ ಒಂದು ಅಡಿಕೆ ಜೊತೆಗೆ ಮಿಶ್ರ ಬೆಳೆಯನ್ನು ಬೆಳೆಯೋದು ಸೂಕ್ತವಾಗಿದೆ. ಈ ಥರ ಬೆಳೆಯೋದ್ರಿಂದ ಅವರಿಗೆ ಸ್ವಲ್ಪ ಆದಾಯನೂ ಬರುತ್ತೆ, ಅದರ ಜೊತೆಗೆ ಬೇರೆ ಉಪಯೋಗಗಳು ಕೂಡ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅಡಿಕೆಯಲ್ಲಿ ಬೆಳೆಯಬಹುದಂಥ ಮಿಶ್ರ ಬೆಳೆಗಳನ್ನು ಹೇಳಬೇಕು ಅಂದರೆ ಬಾಳೆ, ಕಾಳುಮೆಣಸು, ಕೊಕ್ಕೋ, ಸುವರ್ಣಗೆಡ್ಡೆ, ನಿಂಬೆ, ವೀಳ್ಯದೆಲೆ, ಅನಾನಸ್ಸು ಈ ಥರದ್ದು ಜೊತೆಗೆ ಬೇಡಿಕೆ ಇರುವಂತಹ ವಿವಿಧ ಔಷಧಿ ಬೆಳೆಗಳು ಮತ್ತು ಸುಗಂಧ ದ್ರವ್ಯ ಬೆಳೆಗಳನ್ನು ಕೂಡ ವಾತಾವರಣ ಮತ್ತು ಮಣ್ಣಿಗೆ ಅನುಗುಣವಾಗಿ ಬೆಳಿಬೋದಾಗಿದೆ. ಇನ್ನು ಅತಿಸಾಂದ್ರ ಬಹುಬೆಳೆ ಪದ್ಧತಿಯಲ್ಲಿ ಒಂದಕ್ಕಿಂತ ಹೆಚ್ಚು ಮಿಶ್ರ ಬೆಳೆಗಳನ್ನು ಬೆಳೀತಾರೆ. ಉದಾಹರಣೆಗೆ ಬಾಳೆ, ಕಾಳುಮೆಣಸು ಅಥವಾ ವೀಳ್ಯದೆಲೆ ಮತ್ತು ಕೊಕ್ಕೋ ಅಥವಾ ನಿಂಬೆ ಬೆಳೆ. ಸೊ ಈ ಥರ ಬೆಳೆಯೋದ್ರಿಂದ ಎಲ್ಲ ಪೂರ್ತಿ ಪ್ರಮಾಣದಲ್ಲಿ ಜಮೀನನ್ನು ಉಪಯೋಗಿಸ್ಕೊಂಡಂಗಾಗುತ್ತೆ. ಜೊತೆಗೆ ಅಡಿಕೆ ಗಿಡಕ್ಕೆ ಒಂದು 6-8 ವರ್ಷ ಆದಮೇಲೆ 2 ಕಾಳುಮೆಣಸು ಅಥವಾ ವೀಳ್ಯದೆಲೆ ಬಳ್ಳಿಗಳನ್ನು ಉತ್ತರ ದಿಕ್ಕಿನಲ್ಲಿ ಗಿಡದಿಂದ 75 cm ಅಂದರೆ 1.5 ಅಡಿ ದೂರದಲ್ಲಿ ನೆಟ್ಬಿಟ್ಟು ಹಬ್ಬಿಸಬೇಕಾಗುತ್ತೆ. ಆಮೇಲೆ ಕೊಕ್ಕೋ ಅಥವಾ ನಿಂಬೆ ಗಿಡಗಳನ್ನು ಪ್ರತಿ 2ನೇ ಸಾಲಿನಲ್ಲಿ ಪ್ರತಿ 4 ಮರಗಳ ನಡುವೆ ಒಂದು ಗಿಡದಂತೆ ನೆಟ್ಟು ಬೆಳೆಸಬೇಕಾಗುತ್ತೆ. ಈ ಮಿಶ್ರ ಬೆಳೆಗಳನ್ನು ಬೆಳೆಯುವಾಗ ಬೆಳೆಗಳಿಗೆ ಅವಶ್ಯವಿರುವಂತಹ ನೀರು ಮತ್ತು ಪೋಷಕಾಂಶಗಳನ್ನು ತಪ್ಪದೆ ನೀಡಬೇಕಾಗುತ್ತೆ. ಮತ್ತು ಅಡಿಕೆಯೊಂದಿಗೆ ಹೈನುಗಾರಿಕೆ ಮಾಡೋದು ಕೂಡ ಚಾಲ್ತಿಯಲ್ಲಿದೆ. ಆ ಥರ ಮಾಡದೇ ಆದರೆ ತೋಟದಲ್ಲಿ ಮೇವಿನ ಹುಲ್ಲುಗಳನ್ನು ಕೂಡ ಬೆಳೆಯಬಹುದು. ಇದನ್ನು ಮಿಶ್ರ ಕೃಷಿ ಪದ್ಧತಿ ಅಂತ ಕರೀತಾರೆ. ಈ ಪದ್ಧತಿಯಲ್ಲಿ ಲಾಭದಾಯಕ ನಿರ್ವಹಣೆಗೆ ಕನಿಷ್ಠ 4 ರಾಸುಗಳನ್ನು ನಿರ್ವಹಿಸಬೇಕು ಅಂತ ಹೇಳಿ ಸಲಹೆ ನೀಡಲಾಗಿದೆ. ಇನ್ನು ಇತ್ತೀಚೆಗೆ ಅಡಿಕೆಯಲ್ಲಿಯೂ ಕೂಡ ಅನೇಕ ರೋಗ ಮತ್ತು ಕೀಟಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಸಸ್ಯ ಸಂರಕ್ಷಣೆಯನ್ನು ಕುರಿತು ಉತ್ತಮವಾದಂತಹ ಕೃಷಿ ಪದ್ಧತಿಗಳನ್ನು ಏನೆಲ್ಲ ಅಳವಡಿಕೆಯನ್ನು ಮಾಡಿಕೊಳ್ಬಹುದು? ಅಡಿಕೆಯಲ್ಲಿ ಪ್ರಮುಖ ಕೀಟಗಳು ಅಂದರೆ ಜೇಡ ಜಾತಿಯ ಹುಳುಗಳು, ಅಂದರೆ ಕೆಂಪು ಮತ್ತು ಬಿಳಿ ಮೈಟ್ಸ್ ಅಂತ ಹೇಳ್ತೀವಿ, ತಿಗಣೆ ಜಾತಿಯ ಕೀಟ, ಸುಳಿ ಅಥವಾ ತಿರಿ ತಿಗಣೆ, ಕಜ್ಜಿ ಕೀಟ, ಬೇರುಹುಳ ಮತ್ತು ಸಿಂಗಾರ ಕಂಬಳಿ ಹುಳುಗಳು ಮುಖ್ಯ. ಕೆಂಪು ಮೂತಿ ಹುಳ ಇದೆ, ಆದರೆ ಅದು ಅಷ್ಟು ಕಾಡಿಸ್ತಾ ಇಲ್ಲ. ಇನ್ನು ಅಡಿಕೆ ಸಸಿಗಳಿಗೆ ಬರೋ ರೋಗಗಳು ಅಂದರೆ ಕಾಂಡ ಅಥವಾ ಕೊಳೆ ರೋಗ, ಎಲೆ ಮೊಬ್ಬಾಗೋದು ಅಥವಾ ಕಾಡಿಗೆ ರೋಗ ಮತ್ತು ಎಲೆ ಚುಕ್ಕೆ ರೋಗ. ಇನ್ನು ಅಡಿಕೆ ಮರಗಳಿಗೆ ಬರೋ ರೋಗಗಳು ಅಂದರೆ ಕಾಯಿ ಕೊಳೆಯುವ ರೋಗ ಅಥವಾ ಕೊಳೆ ರೋಗ, ಅಥವಾ ಅದನ್ನು ಮಹಾಳಿ ರೋಗ ಅಂತಲೂ ಕರೀತಾರೆ. ಇನ್ನು ಅಣಬೆ ರೋಗ ಅಥವಾ ಬುಡ ಕೊಳೆ ರೋಗ, ಮತ್ತು ಸುಳಿ ಅಥವಾ ತಿರಿ ಕೊಳೆಯುವ ರೋಗ ಮತ್ತು ಚಂಡೆ ಕೊಳೆಯುವ ರೋಗ, ಪ್ಲಸ್ ಜೊತೆಗೆ ಸಿಂಗಾರ ಒಣಗುವುದು ಮತ್ತು ಪ್ರಮುಖವಾಗಿ ಹಳದಿ ಎಲೆ ರೋಗ, ಇಷ್ಟು ರೋಗಗಳಿದ್ದಾವೆ. ಈ ಎಲ್ಲ ಕೀಟ ಮತ್ತು ರೋಗಗಳಿಗೆ ನೇರವಾಗಿ ಔಷಧಿಗಳ ಸಿಂಪರಣೆಗೆ ಮಾರು ಹೋಗಬಾರ್ದು. ರೈತರು ಸಮಗ್ರ ಕೀಟ ನಿರ್ವಹಣೆ ಮತ್ತು ಸಮಗ್ರ ರೋಗ ನಿರ್ವಹಣೆ ಕ್ರಮಗಳನ್ನು ಅನುಸರಿಸಬೇಕು. ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆಯ ಪ್ರಮುಖ ಹಂತಗಳನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಈಗ ಸಮಗ್ರ ಕೀಟ ಮತ್ತು ಸಮಗ್ರ ರೋಗ ನಿರ್ವಹಣೆ ಅಂದರೆ IPM ಮತ್ತು IDM ಅಂತ ಕರಿತೀವಿ. ಮೊದಲೆಲ್ಲ ಇದನ್ನೇ ಮಾಡ್ತಿದ್ದಿದ್ದು, ಆಮೇಲೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಎಲ್ಲದಕ್ಕೂ ಒಂದು ಔಷಧಿ ಬರ್ಕೊಡಿ ಅಂತ ಹೇಳ್ತೀವಿ, ಇಲ್ಲ ಹೋಗಿ ಅಂಗಡಿಗಳಲ್ಲಿ ಔಷಧಿ ತಗೊಂಬಂದು ಹೊಡಿತೀವಿ. ಬೇರೆ ಎಲ್ಲ ಪ್ರಯತ್ನಗಳನ್ನು ನಾವು ಕಡಿಮೆ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಅಡಿಕೆ ಬೆಳೆಯೋ ರೈತರಿಗೆ ಸ್ವಲ್ಪ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂದರೆ ಕಲಿತು ಪ್ರಯತ್ನ ಮಾಡೋ ಆಸಕ್ತಿ ಇರುವಂಥ ರೈತರುಗಳಿಗೆ ಹಲವು ಸಲಹೆಗಳನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಸೊ ಇವೆಲ್ಲನೂ ಕೂಡ ಭಾಳ ಚೆನ್ನಾಗಿ ಬೇರೆ ಬೇರೆ ಸಂಸ್ಥೆಗಳಿಂದ ನೀಡಿರೋ ಸಲಹೆಗಳಾಗಿದ್ದಾವೆ. ಮೊದಲನೇ ಒಂದು ಹಂತ ನಿರೀಕ್ಷಣೆ, ಅಂದರೆ ನಾವು ನಿಯಮಿತವಾಗಿ ತೋಟವನ್ನು ಪರಿಶೀಲನೆ ಮಾಡ್ತಿರಬೇಕು. ಮರಗಳಲ್ಲಿ ಎಲೆಗಳು ಸಡಿಲವಾಗಿರುವಂಥದ್ದು, ಅದಕ್ಕೆ ಕಾರಣ ಏನು, ಸ್ವಲ್ಪ ಕುತೂಹಲ ಬೆಳೆಸ್ಕೋಬೇಕು. ಹಾನಿಗೊಂಡ ಎಲೆಗಳಿದ್ದಾವೆ, ಸೊ ಅದನ್ನು ಗಮನಿಸ್ತಾ ಇರಬೇಕು. ಇನ್ನು ಬೆಳೆಯ ಸ್ಥಿತಿಗತಿ, ಹಾನಿಯ ಮಟ್ಟ ಅರ್ಥ ಮಾಡಿಕೊಳ್ಬೇಕು. ಕೆಲವು ಸಲ ಏನಾಗುತ್ತೆ, ಸಣ್ಣ ಪ್ರಮಾಣದ ಹಾನಿ ಏನು ಸಮಸ್ಯೆ ಆಗೋದಿಲ್ಲ, ಆದರೆ ಎಲ್ಲ ಕಡೆ ಒಂದು ಸಣ್ಣ ಪ್ರಮಾಣದ ಹಾನಿ ಆಗ್ತಾ ಇದ್ದರೆ ಮತ್ತೆ ಮುಂದೆ ಅದು ಏನಾಗ್ಬೋದು ಅಂತ ನಾವು ಆಲೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು. ಎರಡನೇ ಹಂತದಲ್ಲಿ ಸಾಂಸ್ಕೃತಿಕ ವಿಧಾನಗಳನ್ನು ಉಪಯೋಗಿಸಿ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಉದಾಹರಣೆಗೆ ತೋಟವನ್ನು ಶುಚಿಯಾಗಿಡುವಂಥದ್ದು, ಬೆಳೆದು ಬಿದ್ದಿರುವಂಥ ಎಲೆಗಳನ್ನು, ಹಾನಿಗೊಂಡ ಎಲೆಗಳನ್ನು ತೆಗೆದುಹಾಕೋದು, ಇನ್ನು ಜಮೀನಿನಲ್ಲಿ ಸೂಕ್ತ ಜಲ ನಿಯಂತ್ರಣ, ಅಂದರೆ ನಾವೇನು ಅವಲೇ ಡ್ರೈನೇಜ್ ಸಿಸ್ಟಮ್, ಅದನ್ನು ನೀರನ್ನು ಬಸಿಯುವಂತಹ ವ್ಯವಸ್ಥೆ ಮಾಡಿಕೊಳ್ಳೋದು. ನೀರನ್ನು ಬಸಿಯೋ ಒಂದು ಸಣ್ಣ ವಿಚಾರದಲ್ಲಿನೆ ಎಷ್ಟೊಂದು ರೋಗಗಳನ್ನು ನಾವು ಹತೋಟಿ ಮಾಡ್ಬೋದಾಗಿದೆ. ಮತ್ತು ಶಿಫಾರಸು ಮಾಡಲಾದ ಅಂತರದಲ್ಲಿ ಗಿಡಗಳನ್ನು ನೆಡೋದು, ಗಿಡಗಳ ಮಧ್ಯೆ ಗಾಳಿ ಹರಿವಿಗೆ ಚೆನ್ನಾಗಿ ಅವಕಾಶ ನೀಡೋದು, ಮತ್ತು ಏನಾದರೂ ಲಘುವಾಗಿ ಒಂದು ಹಾನಿ ಇದ್ದಾಗ ಆ ಭಾಗವನ್ನು ಕತ್ತರಿಸಿ ತೆಗೆಯುವಂಥದ್ದು, ಸೊ ಇದನ್ನು ಸಾಂಸ್ಕೃತಿಕ ವಿಧಾನಗಳು ಅಂತ ಕರೀತಾರೆ, ಇದನ್ನು ಮಾಡಬೇಕು. ಮೂರನೇದಾಗಿ ಜೈವಿಕ ನಿಯಂತ್ರಣ. ಜೈವಿಕ ನಿಯಂತ್ರಣಕ್ಕೆ ಹಲವು ಸಲಹೆಗಳು. ಉದಾಹರಣೆಗೆ ನಮ್ಮ ಅಡಿಕೆ ತೋಟದಲ್ಲಿ ಬೇರು ಹುಳಗಳು ಭಾಳ ಸಮಸ್ಯೆ. ಈಗ ಬೇರು ಹುಳ ನಿಯಂತ್ರಣಕ್ಕೆ ನೇರವಾಗಿ ಔಷಧಿ ಹಾಕೋ ಬದಲು ಒಂದು ಜೈವಿಕ ನಿಯಂತ್ರಣ ಪದ್ಧತಿ ಇದೆ, ಮೆಟಾರೈಸಿಯಂ ಅನಿಸೋಪ್ಲಿಯೆ ಅನ್ನೋ ಒಂದು ಜೈವಿಕ ನಿಯಂತ್ರಣ ಶಿಲೀಂಧ್ರ ಇದೆ, ಮೆಟಾರೈಸಿಯಂ ಅನಿಸೋಪ್ಲಿಯೆ, ಇದನ್ನು ಬಳಸ್ಬೋದು. ಇನ್ನು ಮಣ್ಣಿನಲ್ಲಿ ರೋಗಕಾರಕ ಸೂಕ್ಷ್ಮಜೀವಿಗಳು ಇರ್ತವೆ, ಅದರ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಈಗೆಲ್ಲ ಹೆಚ್ಚು ಕಮ್ಮಿ ತುಂಬ ರೈತರಿಗೆ ನಾವು ಹೇಳ್ತೀವಿ ಟ್ರೈಕೋಡರ್ಮಾ ಹಾಕಿ, ಟ್ರೈಕೋಡರ್ಮಾ ಹಾಕಿ ಅಂತ. ಅದು ನಮ್ಮ KVKಯಲ್ಲಿ ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ, ಕೃಷಿ ಕಾಲೇಜಲ್ಲಿ ಕೂಡ ಸಿಗುತ್ತೆ. ಸೊ ಟ್ರೈಕೋಡರ್ಮನ ಉಪಯೋಗಿಸ್ಬೋದು. ಅದರಿಂದ ರೋಗ ನಿರ್ವಹಣೆಗೆ ಗಿಡದ ಬೇರುಗಳ ಭಾಗದ ಸುತ್ತ ಹಾಕಬೇಕಾಗುತ್ತೆ, ಒಂದು 20 ಗ್ರಾಂ, ವರ್ಷಕ್ಕೆ 2 ಬಾರಿ ಹಾಕ್ಬೋದು, ಇಲ್ಲ 1 ಬಾರಿ ಆದರೂ ಹಾಕ್ಬೋದು. ನೆಕ್ಸ್ಟ್ ಮಹಾಲಿ ರೋಗ ಮತ್ತು ಎಲೆಗಳಿಗೆ ಬರೋ ರೋಗಗಳಿಗೆ ಸೂಡೋಮೊನಾಸ್ ಫ್ಲಾರ್ಸೆನ್ಸ್ ಅಂತ ಹೇಳಿ ಒಂದು ಸೂಕ್ಷ್ಮಜೀವಿ ಇದೆ, ಅದನ್ನು ಉಪಯೋಗಿಸಿ ಸ್ಪ್ರೇ ಮಾಡ್ಬೋದು. ಈ ಥರ ಜೈವಿಕ ಮಾರ್ಗಗಳನ್ನು ನಿರಂತರವಾಗಿ ಬಳಸ್ತಾ ಇದ್ದರೆ ರೋಗದ ತೀವ್ರತೆ ಭಾಳ ಕಡಿಮೆ ಆಗುತ್ತೆ. ಇನ್ನು ನಾಲ್ಕನೇ ಹಂತವಾಗಿ ಯಾಂತ್ರಿಕ ಅಥವಾ ಭೌತಿಕ ವಿಧಾನಗಳು, ಅಂದರೆ ನಾವು ಮೆಕ್ಯಾನಿಕಲ್ ಆರ್ ಫಿಸಿಕಲ್ ಮೆಥಡ್ಸ್ ಅಂತ ಹೇಳ್ತೀವಿ. ಈಗ ಹಾನಿಗೊಂಡ ಎಲೆಗಳು, ಕೊಂಬೆಗಳು ಅಥವಾ ಚಿಪ್ಪುಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತೆಗೆದುಹಾಕೋದು, ಬೆಳೆಗೆ ತೊಂದರೆ ಮಾಡುವಂಥ ಕೀಟಗಳು ಕಂಡುಬಂದರೆ ಲೈಟ್ ಟ್ರ್ಯಾಪ್ಗಳು ಉಪಯೋಗಿಸೋದು ಅಥವಾ ಫೆರೋಮೋನ್ ಟ್ರ್ಯಾಪ್ ಉಪಯೋಗಿಸೋದು ಅಥವಾ ಕಲರ್ ಟ್ರ್ಯಾಪ್ಗಳು ಉಪಯೋಗಿಸೋದು, ಸೊ ಈ ರೀತಿ ಮಾಡ್ಬೋದು. ಆಮೇಲೆ ಬೇವಿನ ಎಣ್ಣೆ ಉಪಯೋಗಿಸೋದು, 1 ಲೀಟರ್ ನೀರಿಗೆ 5 ಮಿಲಿ, ಈ ರೀತಿ ಬೇವಿನ ಎಣ್ಣೆ ಅಥವಾ ಪಂಚಗವ್ಯ ಜೀವಾಮೃತ ಉಪಯೋಗಿಸಿ ನಾವು ಪೋಷಕಾಂಶ ನಿರ್ವಹಣೆ ಮಾಡೋದು, ಅಥವಾ ಹಾನಿಕಾರಕ ಕೀಟಗಳ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತಹ ಈ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ, ಆಮೇಲೆ ಬವೇರಿಯಾ ಬ್ಯಾಸಿಯಾನ ಅಂತ ಇದ್ದಾವೆ ಕೆಲವು ಸೂಕ್ಷ್ಮಜೀವಿಗಳಿದ್ದಾವೆ, ಅವುಗಳನ್ನು ಉಪಯೋಗಿಸ್ಕೊಂಡು ನಾವು ಬೇರೆ ಬೇರೆ ಥರ ಕೀಟಗಳನ್ನು ಕಂಟ್ರೋಲ್ ಮಾಡ್ಬೋದು. ಯಾವ ಕೆಮಿಕಲ್ ಹೊಡೆದೇನೆ 4-6 ರೀತಿಯ ಕೀಟಗಳನ್ನು ನಾವು ಹತೋಟಿ ಮಾಡ್ಬೋದು. ಇನ್ನು ಕೊನೆ ಒಂದು ಹಂತ ಅಂದರೆ ರಾಸಾಯನಿಕ ನಿಯಂತ್ರಣ. ನಾವೇನು ಔಷಧಿ ಅಂತೀವಲ್ಲ, ಅದು ಕೊನೆ ಹಂತ ಆಗಬೇಕು. ಈ ಮೊದಲ ಹಂತಗಳೆಲ್ಲ ಪ್ರಯತ್ನ ಮಾಡಿ ಅಲ್ಲಿಗೂ ಅದು ಸಮಸ್ಯೆ ಹೋಗಲಿಲ್ಲ ಅಂದರೆ ಔಷಧಿಗೆ ಬರಬೇಕಾಗುತ್ತೆ. ಸೊ ಕೇವಲ ಹಾನಿಯ ಮಟ್ಟ ಹೆಚ್ಚಾದರೆ ಮಾತ್ರ ಶಿಫಾರಸು ಮಾಡಿರುವಂಥ ಕೀಟನಾಶಕಗಳನ್ನು, ಶಿಲೀಂಧ್ರನಾಶಕಗಳನ್ನು ಮತ್ತು ಇತರ ಔಷಧಿಗಳನ್ನು ಬಳಸಬೇಕಾಗುತ್ತೆ. ಅಡಿಕೆಯಲ್ಲಿ ತಿಂಗಳವಾರು ಕಾರ್ಯಯೋಜನೆ ಕೂಡ ಇದೆ. ಈ ಜೂನ್ ಜುಲೈ ತಿಂಗಳಲ್ಲಿ ಅಡಿಕೆಯಲ್ಲಿ ಕೊಂಬೆ ಕೊಳೆ ತಡೆ ಮಾಡೋದಕ್ಕೆ ಬೋಡೋಸ್ ಮಿಶ್ರಣ ಸಿಂಪರಣೆ ಮಾಡಬೇಕಾಗುತ್ತೆ. ಅನೇಕ ರೈತರು, ಅದು ಪ್ರಮುಖವಾಗಿ ಮಳೆ ಹೆಚ್ಚಿರೋ ಪ್ರದೇಶದಲ್ಲಿ ಬೋಡೋ ಮಿಶ್ರಣ ಸಿಂಪರಣೆ ಮಾಡ್ತಾರೆ, ಜೊತೆಗೆ ಟ್ರೈಕೋಡರ್ಮ ಕೂಡ ಹಾಕ್ಬೋದಾಗಿದೆ. ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಎಲೆ ರೋಗಗಳ ನಿರ್ವಹಣೆ ಮಾಡಬೇಕಾಗುತ್ತೆ, ಮತ್ತು ಎರಡನೇ ಬಾರಿ ಬೋಡೋ ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಜೈವಿಕ ವಸ್ತುಗಳ ಬಳಕೆ ಮಾಡಬೇಕು, ಮತ್ತು ಬಸಿಗಲವೆಗಳನ್ನು ದೃಢಗೊಳಿಸಬೇಕು. ಡಿಸೆಂಬರ್ನಿಂದ ಫೆಬ್ರವರಿ ತಿಂಗಳುಗಳಲ್ಲಿ ಹಳದಿ ಎಲೆ ರೋಗದ ಲಕ್ಷಣವನ್ನು ವೀಕ್ಷಣೆ ಮಾಡಬೇಕು, ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ಹತೋಟಿ ಪ್ರಯತ್ನ ಮಾಡಬೇಕು, ಮತ್ತು ಪೋಷಕಾಂಶಗಳ ಸೇರ್ಪಡೆನ ಮಾಡಬೇಕಾಗುತ್ತೆ. ಇನ್ನು ಮಾರ್ಚ್ನಿಂದ ಮೇ ತಿಂಗಳಲ್ಲಿ ನೆಲದ ತಯಾರಿ, ಟ್ರೈಕೋಡರ್ಮ ಕೊಡೋದು ಮತ್ತು ಇತರ ಪೌಷ್ಟಿಕ ಪದಾರ್ಥಗಳನ್ನು ಬಳಸೋದನ್ನು ಮಾಡಬೇಕಾಗುತ್ತೆ. ಜೊತೆಗೆ ನಾವು ಕೀಟ ಅಥವಾ ರೋಗದ ಹಾನಿ ಹೆಚ್ಚು ಆಗೋವರೆಗೂ ಸುಮ್ಮನೆ ನೋಡ್ಕೊಂಡಿರಬಾರ್ದು. ಆರಂಭಿಕ ಹಂತದಲ್ಲೇ ಕೂಡ ನಾವು ನಿರ್ವಹಣೆ ಕಾರ್ಯಕ್ರಮ ಶುರು ಮಾಡ್ಕೋಬೇಕಾಗುತ್ತೆ. ಸಿಂಪಡಣೆ ಸಮಯ ಮತ್ತು ಪ್ರಮಾಣದ ಬಗ್ಗೆ ನಾವು ಜಾಗೃತಿ ವಹಿಸಲೇಬೇಕಾಗುತ್ತೆ, ಮತ್ತು ಜೈವಿಕ ವಿಧಾನಗಳನ್ನು ಎಲ್ಲ ರೈತರು ಪ್ರಯತ್ನಿಸಬೇಕು ಮತ್ತು ಉತ್ತೇಜಿಸಬೇಕು. ಕೊಯ್ಲು ಮತ್ತು ಸಂಸ್ಕರಣೆ ಕುರಿತು ಹೇಳಬೇಕು ಅಂತಂದರೆ, ಉತ್ತಮ ಗುಣಮಟ್ಟದ ಅಡಿಕೆ ಪಡೆಯೋದಕ್ಕೆ ಸರಿಯಾದ ಕಾಲಕ್ಕೆ ಕೊಯ್ಲು ಮಾಡೋದು ಅವಶ್ಯಕ. ಚಾಲಿ ತಯಾರಿಕೆ ಮಾಡಬೇಕು ಅಂದರೆ ಹಣ್ಣಾದ ಅಡಿಕೆಯನ್ನು ಮಾತ್ರ ಕೊಯ್ಕೋಬೇಕು.